ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ಈ ಒಂದು ತೋಟಗಾರಿಕಾ ಬೆಳೆಗಳ ಒಂದು ಉತ್ಪಾದನೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಒಂದು ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ನೀಡಲಿಕ್ಕಾಗಿ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ನಾಗರಾಜ್ ಕುಸಗೂರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತಿನ ದಿನ ನಾನು ಕೆಲವು ವಿಷಯಗಳನ್ನ ನಮ್ಮ ಕೇಳುಗರಲ್ಲಿ ಹಂಚಿಕೊಳ್ಬೇಕಂತ ನಾ ಇಲ್ಲಿ ಬಂದಿದ್ದೀನಿ. ಈ ತೋಟಗಾರಿಕಾ ಬೆಳೆಗಳ ಉತ್ಪಾದನೆ ಅಂದ್ರೆ ಏನಪ್ಪ ಅಂತಂದ್ರೆ, ತೋಟಗಾರಿಕೆ ಇದು ಒಂದು ಕೃಷಿಯ ಅವಿಭಾಜ್ಯ ಅಂಗ. ಇದರಲ್ಲಿ ಎರಡು ಭಾಗ ಮಾಡಕ್ ಆಗಲ್ಲ. ನಾವು ತೋಟಗಾರಿಕೆ ಇದ್ರೇನೆ ಅದು ಕೃಷಿ ಅನಿಸುತ್ತೆ, ಇಲ್ಲಾಂದ್ರೆ ಬರೇ ಕೃಷಿ ಅಂದ್ರೆ ಅದಕ್ಕೆ ಅರ್ಥನೇ ಸಿಗಲ್ಲ. ಮುಖ್ಯವಾಗಿ ಇಲ್ಲಿ ಏನಪ್ಪ ನಾವು ಇವತ್ತು ಪ್ರಸ್ತಾವ ಮಾಡಬೇಕಂತ ಬಂದಿದ್ದೇವೆ ಅಂತಂದ್ರೆ, ತೋಟಗಾರ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ನಾವು ಗುಣಮಟ್ಟ ಮತ್ತು ಇಳುವರಿ ಹೆಚ್ಚಿಗೆ ಪಡೆಯೋದೇ ಒಂದು ಇದರ ಮುಖ್ಯ ಉದ್ದೇಶ. ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದಕ್ಕೆ ಮುಂಚಿತವಾಗಿ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಮುಖ್ಯವಾಗಿ ನಾವು ಮಣ್ಣಿನ ಗುಣಮಟ್ಟ ನೋಡ್ಕೋಬೇಕು. ಮಣ್ಣಿನ ಗುಣಮಟ್ಟ ಅಂದ್ರೆ ಮಣ್ಣಿನ ರಸಸಾರ ಮಟ್ಟ ಅಥವಾ ಮಣ್ಣಿನ ಇದು ಒಂದು ಸವಕಳಿ ಹೇಗಿದೆ, ಅಥವಾ ನೀರು ನಿಂತ್ಕೊಳ್ಳುತ್ತೋ, ಅಥವಾ ನೀರು ಈಸಿಲಿ ಪಾಸ್ ಆಗುತ್ತೋ, ಅಥವಾ ಇನ್ನೊಂದು ಇಳಿಜಾರು. ಇಳಿಜಾರು ಇದ್ರೆ ಏನಾಗತ್ತಪ್ಪ ಅಂದ್ರೆ ನೀರು ಹೆಚ್ಚಿಗೆ ನಿಲ್ಲೋದಿಲ್ಲ. ಸೊ ಸಮತಟ್ಟವಾದ ಇದರಲ್ಲಿ ನೀರು ಕೆಲವು ನಿಂತ್ಕೊಂಡ್ಬಿಟ್ಟು ತೋಟಗಾರಿಕೆಗಳ ಬೆಳೆಗಳು ಹಾಳಾಗುವ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ಮಣ್ಣಿನ ಗುಣಮಟ್ಟ ನೋಡಿಕೊಂಡು ನಮ್ಮ ಹೊಲದಲ್ಲಿ ನಾವು ಫಸ್ಟ್ ನೀರು ಹೊರಗುವಂಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಡ್ರೈನೇಜ್ ಅಂತಾರೆ. ನೀರು ಬಸಿದು ಹೋಗುವಂಗೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವಕಾಶ ಮಾಡಿಕೊಟ್ಟ ನಂತರ ಮುಖ್ಯವಾಗಿ ಸಣ್ಣ ಸಸಿಗಳಾಗಿರ್ಬೋದು ಅಥವಾ ಬೀಜಗಳಾಗಿರ್ಬೋದು, ಅವಕ್ಕೆ ಜಾಸ್ತಿ ನೀರಿದ್ರೆ ಅದು ಕೊಳೆತು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಹಸಿ ಅಂತಾರೆ, ನಮ್ಮ ಹಸಿ ಅಂದ್ರೆ ಸ್ಲೈಟ್ ಆಗಿ ಹಸಿ ಇರಬೇಕು, ಜಾಸ್ತಿ ಒಗರಸಿ ಅಂತ ಇರಬೇಕು. ಆ ಒಗರಸಿ ಇದ್ರೆ ಏನಾಗುತ್ತೆ, ಬೀಜಗಳು ಮೊಳಕೆ ಹೊಡೆಯಲಿಕ್ಕೆ ತುಂಬಾ ಅನುಕೂಲವಾಗ್ತದೆ. ಬೀಜಗಳು ಮೊಳಕೆ ಹೊಡೆಯುವಾಗ ಏನಪ್ಪ ಅಂತಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ, ಗಾಳಿ ಬೇಕಾಗುತ್ತೆ. ಗಾಳಿ ಸಿಗ್ಲಿಲ್ಲ ಅಂದ್ರೆ ಅವು ಮೊಳಕೆ ಹೊಡೆಯೋದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೇವೆ ಯಾವಾಗಲೂ ಬೀಜ ನೆಲದಲ್ಲಿ ಹಾಕುವಾಗ ತೀರ ಡೀಪ್ ಆಗಿ ತೀರ ಆಳವಾಗಿ ಹಾಕಬಾರ್ದು. ಜಸ್ಟ್ 1 ಇಂಚ್ 1.5 ಇಂಚ್ ಮೇಲೆ ಹಾಕಿದ್ರೆ ಅದು ಗಾಳಿಯನ್ನ ತಗೊಂಡು ಕ್ಲೀನ್ ಆಗಿ ಬೇರು ಮತ್ತೆ ಚಿಗುರುಗಳನ್ನ ಒಡೆಯುತ್ತದೆ. ಅದಕ್ಕೋಸ್ಕರ ನಾವು ಒಂದು ಹೊಲದ ಒಂದು ಮಣ್ಣಿನ ಗುಣಮಟ್ಟ ನಾವು ನೋಡ್ಕೋಬೇಕು. ಅದು ಯಾವ ಸಿಸ್ಟಮ್ ಅಲ್ಲಿ ಇದೆ, ಯಾಕೆ ಹೆಂಗಿದೆ, ಅದನ್ನ ಯಾವ ಬೆಳೆ ಬೆಳಿಬೇಕು ಅನ್ನೋದ ಫಸ್ಟ್ ನಾವು ಯೋಚನೆ ಮಾಡ್ಬೇಕು ಸರ್. ಈಗ ಮಣ್ಣಿನ ಒಂದು ಗುಣಧರ್ಮಗಳನ್ನ ತಿಳಿದುಕೊಳ್ಬೇಕಂತಂದ್ರೆ ನಮ್ಮ ಕೃಷಿಕರು ಹೇಗೆ ತಿಳ್ಕೊಳ್ಬೇಕು ಸರ್? ಮಣ್ಣು ಯೂಶುವಲಿ ಕಂದು ಬಣ್ಣ ಇರಬೇಕು. ತೀರಾ ಕಪ್ಪು ಮಣ್ಣಿನಲ್ಲಿ ನಾವು ಇತರ ಬೆಳೆಗಳನ್ನ ಬೆಳಿಲಿಕ್ಕೆ ಆಗೋದಿಲ್ಲ. ಇವನ್ನ ಪ್ಲಾಂಟೇಷನ್ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಅಥವಾ ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು, ನಾವು ಬೆಳಿಲಿಕ್ಕೆ ಕಪ್ಪು ಮಣ್ಣು ಸೂಕ್ತವಲ್ಲ, ಯಶಸ್ವಿಯಾಗಿ ಇಳುವರಿ ಬರಕ್ಕಾಗಲ್ಲ. ಅದ್ ಏನಪ್ಪಾ ಅಂದ್ರ ಏರಿಯೇಷನ್ ಬ್ಲಾಕ್ ಮಾಡುತ್ತೆ. ಏರಿಯೇಷನ್ ಅಂತಂದ್ರೆ ಗಾಳಿನ ಬೇರಿಗೆ ಬೇಕೇ ಬೇಕು. ನಾವು ಅವಾಗ ಅವಾಗ ಉಳುಮೆ ಮಾಡ್ತೀವಲ್ಲ ಸರ್ ಲ್ಯಾಂಡ್ ಅಲ್ಲಿ, ಭೂಮಿಯಲ್ಲಿ, ಟ್ರ್ಯಾಕ್ಟರ್ ಎಲ್ಲ ಮಾಡಬಹುದು, ಎತ್ತಿಲ್ಲ ಮಾಡಬಹುದು. ನೀವು ಎಷ್ಟೇ ಕಲ್ಟಿವೇಟರ್ ಹೊಡಿತೀವಿ, ಎಷ್ಟು ಸಲ ಹೊಡಿತೀರೋ ಅಷ್ಟು ಒಳ್ಳೆಯದು. ಯಾಕೆ ಗೊತ್ತಾ, ಆ ಬೇರುಗಳು ಗಾಳಿ ಬೇಕು. ಅದಕ್ಕೋಸ್ಕರ ಒಂದ್ ಬೇರು ಹೊರಗೆ ಬಂದ್ರು ಅದು ಗಾಳಿ ತಗೊಂಡು ಎಲ್ಲಾ ಬೇರೆಗಳಿಗೆ ಸಪ್ಲೈ ಮಾಡಿ ಸಸ್ಯ ಸಮೃದ್ಧವಾಗಿ ಬೆಳಿಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಗಾಳಿ ಬಹಳ ಮುಖ್ಯ. ಅದಕ್ಕೆ ಲೈಟ್ ಆಗಿ ಕಲ್ಟಿವೇಟರ್ ಪಾಸ್ ಮಾಡ್ಬೇಕು ಸರ್. ತೀರಾ ಡೀಪ್ ಫ್ಲೋ ಮಾಡಿದ್ರೆ ಬೇರೆ ಹರಿದು ಹೋಗ್ಬಿಡ್ತವೆ, ಲೈಟ್ ಆಗಿ ಹೌದಲ್ಲ ಮೇಲೆ ಒಂದ್ ಸ್ವಲ್ಪ ಕೆರಿಬೇಕು. ಅಂದ್ರೆ ನಿಮ್ಮ ಗಮನಕ್ಕೆ ಬಂದ ಹಾಗೆ ನಮ್ಮ ಒಂದು ವ್ಯಾಪ್ತಿ ಒಳಗಡೆ ಯಾವ್ಯಾವ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸರ್ ನಮ್ಮ ಕೃಷಿಕರು? ಸರ್ ನಮ್ಮ ಈ ವ್ಯಾಪ್ತಿಯಲ್ಲಿ ನೋಡಿ ಸರ್, ಈಗ ತೆಂಗಿತ್ತು ಮೊದಲು ಹಿರಿಯೂರು ಮತ್ತೆ ಒಳಲ್ಕೆರೆ ತಾಲೂಕು, ಈ ಚಳ್ಳಕೆರೆ ವಸ್ತುರ್ಗ ಎಲ್ಲಾ ಕಡೆ ತೆಂಗು ಹೆಚ್ಚಿಗೆ ಇತ್ತು. ಈಗ ತೆಂಗಿನಕಾಯಿ ಕೊರತೆ ಬಹಳ ಕಡಿಮೆ ಆಗಿದೆ, ಕಂಡು ಬಂದಿದೆ. ಅದು ಯಾಕಪ್ಪ ರೀಸನ್ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಎಲ್ಲರೂ ಅಡಿಕೆ ಬೆಳೀತಾ ಇದಾರೆ. ಇಷ್ಟು ಅಡಿಕೆ ಬೆಳೆದಿರೋದು ಮುಂದಿನ 10 ವರ್ಷ 20 ವರ್ಷ ಜನರೇಷನ್ಗೆ ಅದು ಆಗುತ್ತೆ. ಯಾಕಂದ್ರೆ ಒಂದು ಅಡಿಕೆ ಬೆಳೆ ಮಿನಿಮಮ್ 50 ವರ್ಷ ಇಳುವರಿ ಕೊಡುತ್ತೆ, ತೆಂಗಾದ್ರೆ 100 ವರ್ಷ ಇಳುವರಿ ಕೊಡುತ್ತೆ. ಈಗ ಇನ್ಮೇಲೆ ಯಾರು ಅಡಿಕೆ ಹಾಕಬೇಡಿ, ಇರೋ ಅಡಿಕೆಯಲ್ಲೇ ಉತ್ಪಾದನೆ ಹೆಚ್ಚಾಗಿದೆ, ಅದನ್ನೇ ನಾವು ಬಳಕೆ ಮಾಡ್ಕೋಬಹುದು. ಅದಕ್ಕೆ ಅಡಿಕೆ ಹಾಕ್ಬೇಡ್ರಿ. ಎಲ್ಲರೂ ಹಿಂಗೆ ಅಡಿಕೆ ಹಾಕ್ಕೊಂತ ಅಕ್ಕಂತ ಅಕ್ಕಂತ ಹೋದ್ನಂದ್ರೆ ಮುಂದೆ ಒಂದು ದಿವಸ ಇವತ್ತಿನಲ್ಲ ಮುಂದಿನ ಜನರೇಷನ್ ಮುಂದಿನ ಪೀಳಿಗೆಗೆ ಆಹಾರದ ಕೊರತೆ ತುಂಬಾ ಕಂಡು ಬರುತ್ತೆ. ಈ ದಾವಣಗೆರೆ ಡಿಸ್ಟ್ರಿಕ್ಟ್ ನೋಡಬಹುದು ಸರ್, ದಾವಣಗೆರೆ ಜಿಲ್ಲೆಯಲ್ಲಿ ಕತ್ಲಗಿರಿ ಏರಿಯಾದಲ್ಲಿ ಮೊದಲೆಲ್ಲ ತುಂಬಾ ತೆಂಗಿತ್ತು. ಈಗ ಅಲ್ಲಿ ಏನಾಗಿದೆ, ತೆಂಗು ತೆಗೆದ್ರು, ಭತ್ತ ತೆಗೆದ್ರು, ಎಲ್ಲ ಅಡಿಕೆ ಹಾಕ್ಬಿಟ್ರ ಸರ್. ಇವಾಗ ಅಲ್ಲಿ ಏನಾಗ್ಬಿದೆ ಅಂತಂದ್ರೆ, ತೆಂಗಿನಕಾಯಿ ಸಿಗೋದ ಕಷ್ಟ ಆಗೋಗ್ಬಿಟ್ಟಿದೆ. ಭತ್ತನು ಹಿಂಗೆ ತೆಗೆದಕ್ಕಂತ ಹೋದ್ರೆ ಕಮ್ಮಿ 75 ರೂಪಾಯಿ ಕೆಜಿ ಇದೆ. ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ 150 ರೂಪಾಯಿ ಕೆಜಿ ಅಕ್ಕಿ ಆಗುತ್ತೆ, ಇನ್ನೊಂದ್ 10 ವರ್ಷದಲ್ಲಿ ಆಗುತ್ತೆ. ಅದಕ್ಕೋಸ್ಕರ ನಾನು ಕೇಳಗರಲ್ಲಿ ವಿನಂತಿ ಮಾಡ್ಕೊಳ್ಳೋದಂದ್ರೆ, ನಿಮ್ದು 5 ಎಕರೆ ಇದ್ರೆ 1 ಎಕರೆ ಅಡಿಕೆ ಹಾಕೊಳ್ಳಿ, ಬೇರೆ ಇನ್ 4 ಎಕರೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯಬಹುದು. ತೋಟಗಾರಿಕೆ ಬೆಳೆಗಳಂದ್ರೆ ಪ್ಲಾಂಟೇಷನ್ ಬೆಳೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು. ಇವುಗಳನ್ನ ಬೆಳೆಯೋದ್ರ ಬೆಳೆ ಜೊತೆಗೆ ನಿಮ್ಮ ಒಂದು ಮಣ್ಣಿನ ಗುಣಮಟ್ಟನು ಕಾಪಾಡುತ್ತೆ. ಯಾಕಂದ್ರೆ ನೀವು ಏನೇ ತರಕಾರಿ ಬೆಳೆದ್ರು, ಏನೇ ತೋಟಗಾರಿಕೆ ಬೆಳೆಗಳನ್ನು ಬೆಳೆದ್ರು, ಅವು ಎಲೆಗಳು ಏನ್ ಮಾಡ್ತವೆ, ಎಲೆಗಳು ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರ್ತದೆ, ಪೋಷಕಾಂಶಗಳು ಇರ್ತವೆ. ಅವು ಕೆಳಗಡೆ ಬೀಳೋದ್ರಿಂದ ಅದು ಪೋಷಕಾಂಶ ಡೈರೆಕ್ಟ್ ಆಗಿ ಭೂಮಿಗೆ ಸೇರುತ್ತೆ. ಭೂಮಿಗೆ ಸೇರೋದ್ರಿಂದ ಭೂಮಿ ಫಲವತ್ತಾಗ್ತದೆ. ಅದೇ ರೀಸನ್, ನೀವು ಎಷ್ಟೇ ಗೊಬ್ಬರ ಹಾಕಿದ್ರು ಕೆಲವು ಇಳುವರಿ ಕೊಡಲ್ಲ. ಬಿದ್ದ ಎಲೆಗಳು ಮತ್ತೆ ಭೂಮಿ ಸೇರಿದ್ರೆ ಅದು ಒಳ್ಳೇದು, ಇಲ್ಲ ಅಂತಂದ್ರೆ ಭೂಮಿ ಫಲವತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಣ್ಣು ಸಡಿಲಗೊಳ್ತದೆ, ಸಡಿಲಗೊಂಡಾಗ ಅವಾಗ ಏರಿಯೇಷನ್ ಆಗುತ್ತೆ, ಅದು ಕರಗಿ ಗೊಬ್ಬರ ಆಗುತ್ತೆ, ಎರೆಹುಳುಗಳ ಉತ್ಪಾದನೆ ಜಾಸ್ತಿ, ಎರೆಹುಳುಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ. ಸರಿ ಹೇಳಿದ್ರೆ ನೀವು ಅಡಿಕೆ ಮುಂದೆ ಒಂದಲ್ಲ ಒಂದಿನ ಹೀಗೆ ಹೆಚ್ಚುತ್ತಾ ಹೋದ್ರೆ ಆಹಾರದ ಒಂದು ಕೊರತೆ ಆಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ರೈತರಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ರೇಟ್ ಸಿಕ್ಕರೆ ಸಾಕು ಅನ್ನೋ ಒಂದು ಮನೋಭಾವನೆ ಇರುವಂತವ್ರಿಗೆ ಅಂದ್ರೆ ಮುಂದೆ ಈ ತರದ ಒಂದು ಯೋಚನೆಗಳು ಇಲ್ಲ ಅಂದಂಗಾಗುತ್ತೆ. ಈಗ ಮುಂದೆ ಏನೇ ಅಡಿಕೆ ಇಳುವರಿ ಬಂತು, ಏನೇ ನಮ್ಮಲ್ಲಿ ಹಣ ಇತ್ತು ಅಂದ್ರೆ ಜೀವನ ಮಾಡಕ್ ಆಗಲ್ಲವಾ? ಖಂಡಿತ ಸರ್. ಯಾಕಂದ್ರೆ ಸರ್ ಈಗ ಭಾರತ ಅಡಿಕೆ ಬೆಳೆಯೋದ್ರಲ್ಲಿ ಮೊದಲನೇ ಸ್ಥಾನ ಇದೆ, ಅದೇ ರೀತಿ ಕರ್ನಾಟಕನು ಅಡಿಕೆ ಬೆಳೆಯುವುದರಲ್ಲಿ ಮೊದಲನೇ ಸ್ಥಾನ ಇದೆ. ದಾವಣಗೆರೆ ಕರ್ನಾಟಕದಲ್ಲೇ ಮೊದಲನೇ ಸ್ಥಾನ ಬಂದಿದೆ ಅಂತ ಹೇಳ್ತಾರೆ. ಬಂದಿದೆ, ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಈಗಿದ್ದಾಗ ಮುಂದೆ ಒಂದ್ ದಿವಸ ನಮ್ಗೆ ಇದು ಆಹಾರದ ಕೊರತೆ ಖಂಡಿತ ಕಂಡು ಬರುತ್ತೆ. ಯಾಕಂದ್ರೆ ಅದನ್ನ ನಾವು ಈಗಲೇ ಎಚ್ಚೆತ್ಕೊಳ್ಬೇಕು. ನಮ್ಮ ಒಂದು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಇದಕ್ಕೆ ನಮ್ಮ ಹಿರಿಯ ವಿಜ್ಞಾನಿಗಳು ಹೇಳ್ತಾರೆ, ನೀವು ಯಾರಿಗೂ ಅಡಿಕೆ ಹಾಕ್ಲಿಕ್ಕೆ ಸಜೆಷನ್ ಮಾಡಬೇಡ್ರಿ, ಇರೋದನ್ನ ಮ್ಯಾನೇಜ್ ಮಾಡಿ ಅಂತ ಹೇಳಿ ಇದು ಒಂದು ಸಲಹೆ ನಾವು ನಿಮಗೆ ಕೊಡ್ತಾ ಇದೀವಿ. ಸರ್, ಇವತ್ತು ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಅಂದ್ರೆ ಯಾವುದೇ ತೋಟಗಾರಿಕೆ ಬೆಳೆ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಒಟ್ಟಾರೆ ತೋಟಗಾರಿಕೆ ಬೆಳೆಗಳಲ್ಲಿ ಉತ್ತಮವಾದ ಒಂದು ಇಳುವರಿಯನ್ನ ಪಡಲಿಕ್ಕೆ ಯಾವ ಯಾವ ವಿಧಾನಗಳನ್ನ ನಮ್ಮ ರೈತರು ಅಲ್ಲಿ ಅನುಸರಿಸಬೇಕು ಸರ್? ಸರ್, ಮುಖ್ಯವಾಗಿ ನಮಗೆ ತಳಿ ಆಯ್ಕೆ. ಒಂದು ತಳಿ ಈಗ ನೋಡ್ರಿ, ಹಿಂದೆ 20 ವರ್ಷದ ಹಿಂದೆ ಇದ್ದಂತ ತಳಿ ಅದು ಇಳುವರಿ ಎಷ್ಟು ಅವತ್ತಿನ ಪೀರಿಯಡ್ಗೆ, ಅವತ್ತಿನ ಒಂದು 10 ಕೆಜಿ ಕೊಡ್ತಿತ್ತು. ಆ 10 ಕೆಜಿ ಕೊಡೋಂತ ಇಳುವರಿಗೆ ನಮಗೆ ಸಾಕಾಗ್ತಿರ್ಲಿಲ್ಲ. ಈಗ ಏನ್ ಮಾಡಿವಿ, ನಮ್ಮ ವಿಜ್ಞಾನಿಗಳು ನಿರಂತರ ಕೆಲಸದ ಪ್ರಯತ್ನದಿಂದ ಹೊಸ ಹೊಸ ತಳಿ ಕಂಡುಹಿಡಿದು ಒಂದು ಮಾವಿನ ಸಸಿ 50 ಕೆಜಿ ಕೊಡಂಗ್ ಮಾಡಿದ್ದಾರೆ. ಬಾಳೆ ಅದು ಕೂಡ ಅಷ್ಟೇ, ಮೊದ್ಲೆಲ್ಲ ಲೋಕಲ್ ತಳಿ ಇದ್ವು, ಅವು ಏನ್ ಮಾಡಿದ್ವು, ಒಂದು ಬಾಳೆ ಗಿಡಕ್ಕೆ 8-10 ಕೆಜಿ ಬರ್ತಿತ್ತು. ಇವತ್ತು ಏನಾಗಿದೆ ಅಂದ್ರೆ 100 ಕೆಜಿ ಕೊಡಂತ ಒಂದು ಇಳುವರಿ ಬಂದಿದೆ. ಈ ಗ್ರ್ಯಾಂಡ್ 9 ಅವೆಲ್ಲ ನೋಡ್ಬಿಟ್ಟು ಕೇರಳದಲ್ಲಿ ಒಂದು ಬಾಳೆಗೊನೆ 100 ಕೆಜಿ ಕೊಡುತ್ತೆ. ಆ 100 ಕೆಜಿ ಕೊಡ್ಬೇಕಂದ್ರೆ ಅದಕ್ಕೆ 2 ಕೋಲ್ ಕೊಡ್ಬೇಕು, ಇಲ್ಲಾಂದ್ರೆ ಬಿದ್ದೋಗ್ಬಿಡುತ್ತೆ. ಬನಾನಾ ಪ್ಲಾಂಟ್ ಈಸ್ ವೆರಿ ವೀಕ್, ಅದಕ್ಕೆ 2 ಕೋಲ್ ಕೊಡ್ಬೇಕು. ಆ ಸ್ಟೇಜಿಗೆ ನಾವು ಬಂದೋಗಿದೀವಿ. 10 ಕೆಜಿ ಬೆಳೀತಕ್ಕಂತ ಒಂದು ಬಾಳೆ ಮರ ಇವತ್ತು 100 ಕೆಜಿ ಕೊಡ್ತಾ ಇದೆ. ಈಗಿದ್ದಾಗ ತಳಿಗಳ ಆಯ್ಕೆ ಬಹಳ ಮುಖ್ಯ. ಆ ತಳಿ ಏನಾಗಿದೆ ಅಂದ್ರೆ, ಈಗ ಮೊದಲು ನಮಗೆ ಸರಿಯಾದ ತಳಿ ಸಿಗದಿರುವುದು ಅಥವಾ ನಾವು ಇನ್ ಟೈಮ್ ಪ್ಲಾಂಟಿಂಗ್ ಮಾಡದೇ ಇರುವುದು, ಇವೆಲ್ಲ ಕಡಿಮೆ ಇಳುವರಿಗೆ ಕಾರಣ ಆಗ್ತಾವ. ಒಳ್ಳೆಯ ಒಂದು ಇಳುವರಿಯನ್ನ ಪಡಿಬೇಕು ಅಂತಂದ್ರೆ ಪ್ರಾರಂಭದಲ್ಲೇ ಒಳ್ಳೆಯ ಒಂದು ತಳಿಗಳ ಆಯ್ಕೆಯನ್ನ ಅಂದ್ರೆ ತಜ್ಞರಿಂದ ತಿಳಿದುಕೊಂಡು ಅವರು ಮಾಹಿತಿಯನ್ನ ಪಡೆದುಕೊಂಡು ಅಲ್ಲಿ ಸಸಿಗಳ ಆಯ್ಕೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ. ಆಮೇಲೆ ಇನ್ನೊಂದು ಏನಂತ, ಕೆಲವು ತಳಿಗಳು ಒಂದೊಂದು ಏರಿಯಾಗೆ ಸೆಟ್ ಆಗಲ್ಲ, ಸೂಟಬಲ್ ಆಗಲ್ಲ. ಅದು ತಮಿಳ್ನಾಡಲ್ಲಿ ಬೆಳೆದಿದ್ದು ಇಲ್ಲಿ ಸೆಟ್ ಆಗಲ್ಲ, ಅಥವಾ ಮಂಗಳೂರಲ್ಲಿ ಬೆಳೆದಿದ್ದು ಇಲ್ಲಿ ಸೆಟ್ ಆಗಲ್ಲ. ನಮ್ಮ ಲೋಕಲ್ ಏರಿಯಾಕ್ಕೆ ಯಾವ್ದು ಬರುತ್ತೆ ಅನ್ನೋದನ್ನ ನಾವು ಟೆಸ್ಟ್ ಮಾಡಿರ್ತೀವಿ. ಈಗ ಎಕ್ಸ್ಪೆರಿಮೆಂಟ್ ತಗೊಂಡು ರಿಸರ್ಚ್ ಮಾಡಿ ನಾವು ಸಡನ್ನೇ ಒಂದು ವೆರೈಟಿ ರಿಲೀಸ್ ಮಾಡಲ್ಲ ಸರ್. 20 ವರ್ಷ ಟೈಮ್ ತಗೊಂತೀವಿ. ಯಾವ ಏರಿಯಾದಲ್ಲಿ ಹೆಂಗ್ ಬಂದಿದೆ ಟೆಸ್ಟಿಂಗ್ ಮಾಡಿ, ಎಲ್ಲ ಟೆಸ್ಟಿಂಗ್ ಮಾಡಿ ನಾವು ಸೂಕ್ತವಾದ ಮಾಹಿತಿ ಕೊಡ್ತೀವಿ, ಇಂಥ ಬೆಳೆ ಬೆಳೀರಿ ಅಂತ. ಅಲ್ಲಿ ವಿಜ್ಞಾನಿಗಳಿಂದ ನೀವು ಮಾಹಿತಿ ತಗೊಂಡು ತಳಿಗಳ ಆಯ್ಕೆ ಮಾಡ್ಬೇಕು ಸರ್. ಒಳ್ಳೆಯ ಉತ್ತಮವಾದ ಒಂದು ಇಳುವರಿ ಪಡಿಬೇಕು ಅಂತಂದ್ರೆ ಯಾವುದೇ ಒಂದು ತೋಟಗಾರಿಕಾ ಬೆಳೆಗಳನ್ನ ಅಂದ್ರೆ ಪೋಷಕಾಂಶಗಳ ಮತ್ತು ನೀರಿನ ನಿರ್ವಹಣೆಯಲ್ಲಿ ಯಾವ ರೀತಿ ಮುಂಜಾಗ್ರತೆ ಕ್ರಮ ನಮ್ಮ ರೈತರು ವಹಿಸ್ಬೇಕು ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇನ್ನೊಂದು, ಈಗ ನಾವು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯಲ್ಲಿ ಮುಖ್ಯವಾಗಿ ನಾವು ತಳಿಗಳ ಆಯ್ಕೆ ಆದ್ಮೇಲೆ ಸಸ್ಯಗಳನ್ನ ಬೆಳೆಸಬೇಕು. ಈಗ ಮಾವಾಗಿರ್ಬೋದು, ಬನಾನ ಆಗಿರ್ಬೋದು, ಅಥವಾ ತರಕಾರಿ ಯಾವುದೇ ಆಗಿರ್ಬೋದು ಸರ್, ನಾವು ಅದನ್ನ ಫಸ್ಟ್ ನರ್ಸರಿ ಹಂತದಲ್ಲಿ ಚೆನ್ನಾಗಿ ಬೆಳೆಸ್ಬೇಕು ಸರ್. ನರ್ಸರಿ ಹಂತದಲ್ಲಿ ಏನ್ ಮಾಡ್ತಾರೆ ಅವರು, ಇವಾಗ ಏನಾಗಿದೆ ಅಂದ್ರೆ ಸರ್, ಟ್ರೆಂಡ್ ಬದಲಾಗಿದೆ ಸರ್. ಈಗ ಮೊದ್ಲೆಲ್ಲ ರೈತರೇ ಅವರೇ ಮಾಡ್ಕೊಂತಿದ್ರು, ಯಾವುದೇ ಒಂದು ಟೊಮೊಟೊ ಇರ್ಬೋದು ಅಥವಾ ಮೆಣಸಿನ್ಕಾಯಿ ಇರ್ಬೋದು, ಬದನೆ ಇರ್ಬೋದು, ಅವೆಲ್ಲ ಅವರೇ ಬೆಳ್ಕಂತಿದ್ರು. ಅವ್ರೇನ್ ಮಾಡ್ತಿದ್ರು, ಮಡಿ ಮಾಡಿ ಸಸಿ ಬೆಳೆಸಿ ತಗೊಂಡು ಹೋಗಿ ಹಸ್ತಿದ್ರು. ಕೆಲವು ನಾವು ಹಾಕಿದ್ಮೇಲೆ ಕಾಯಿಗೆ ಗುಬ್ಬಿಗಳು ತಿಂದೋಗಿರೋವು, ಇಲ್ಲಿ ತಿಂದೋಗಿರೋವು, ಅಥವಾ ಜಾಸ್ತಿ ಟೆಂಪರೇಚರ್ಂದ ಒಣಗಿ ಹೋಗೋದು, ಇವೆಲ್ಲ ಪ್ರಾಬ್ಲಮ್ಗಳಿಂದ ನಾವು ಎಷ್ಟೇ ಚೆನ್ನಾಗಿ ಕೇರ್ ತಗೊಂಡ್ರು ಆ ಸಸಿಗಳು ಬರ್ತಾನೆ ಇರಲಿಲ್ಲ ಸರ್. ಅದಕ್ಕೋಸ್ಕರ ಇವಾಗೆಲ್ಲ ಹೊಸ ಟೆಕ್ನಾಲಜಿ ಬಂದಿದೆ ಸರ್. ಏನಪ್ಪಾ ಅಂತಂದ್ರೆ, ಕೆಲವು ಯುವಕರು ಮುಂದೆ ಬಂದಿದ್ದಾರೆ, ನರ್ಸರಿ ಡೆವಲಪ್ ಮಾಡ್ತಾರೆ ಸರ್. ಆ ನರ್ಸರಿ ಡೆವಲಪ್ ಮಾಡ್ಬೇಕಾದ್ರೆ ಅಲ್ಲಿ ಅವರು ಬಹಳ ಮುಂಜಾಗ್ರತವಾಗಿ ತಗೊಂಡಿರ್ತಾರೆ. ಆ ಪಾಲಿ ಹೌಸ್, ಗ್ರೀನ್ ಹೌಸ್ ಅಲ್ಲಿ ಸಸ್ಯಗಳನ್ನ ಬೆಳೆಸ್ತಾರೆ ಸರ್. ಬೆಳೆಸೋದ್ರ ಜೊತೆಗೆ ಅವ್ರು ಏನ್ ಮಾಡ್ಬೇಕು ಸರ್, ಸರ್ಕಾರದಿಂದ ಪರ್ಮಿಷನ್ ತಗೋಬೇಕು. ಅವ್ರು ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಅವ್ರು ಅಲ್ಲಿಂದ ಪರ್ಮಿಷನ್ ತಗೋಬೇಕು. ಒಂದು ನರ್ಸರಿ ಆಗ್ತಿದೆ ಸರ್, 1976 ಅಲ್ಲಿ ಗೌರ್ಮೆಂಟ್ ಅಲ್ಲಿ ಇದು ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಪಾಸ್ ಆಯ್ತು. ಅಲ್ಲಿ ಏನಪ್ಪಾ ಅಂತಂದ್ರೆ, ಅವ್ನು ಗೌರ್ಮೆಂಟ್ ಇಂದ ಪರ್ಮಿಷನ್ ನರ್ಸರಿ ಮಾಡ್ಬೇಕು ಸರ್. ನರ್ಸರಿ ಮಾಡಿಂದ ಅವ್ನು ಚೆನ್ನಾಗಿ ಬೆಳೆಸ್ತಾನೆ ಎಲ್ಲ, ಅಲ್ಲೆಲ್ಲ ನರ್ಸರಿಯಲ್ಲಿ ಎಲ್ಲ ಅವ್ನಿಗೆ ಏನೇನ್ ಬೇಕು ಅನುಕೂಲ ಎಲ್ಲ ಇರ್ತಾನೆ. ನೀರು ಇನ್ ಟೈಮ್ ನೀರು ಕೊಡ್ತಾರೆ, ಆಮೇಲೆ ಬಿಸಿಲು ಜಾಸ್ತಿ ಬರದಂಗೆ ಪ್ರೊಟೆಕ್ಟಿವ್ ಕಂಡೀಷನ್ ನಲ್ಲಿ ಬೆಳೆಸ್ತಾರೆ, ಕೀಟ ಬರಲ್ಲ, ರೋಗ ಬರಲ್ಲ. ಪ್ರೊಟೆಕ್ಟಿವ್ ಕಂಡೀಷನ್ ನಲ್ಲಿ ಬೆಳೆದಂತಕ್ಕಂತ ತರಕಾರಿಗಳು ಬೆಳೆಗಳಾಗಿರ್ಬೋದು ಅವುಗಳನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು ಸರ್ ಅಲ್ಲಿಂದ. ಅವ್ರು ಏನ್ ಮಾಡ್ತಾರೆ, ಸೊ ಪ್ರತಿಯೊಂದು ಸಸಿಯನ್ನು ಬೆಳೆಸುವಾಗ ಅಂತರದಲ್ಲಿ ಬೆಳೆಸಿರ್ತಾರೆ ಸರ್, ಒಟ್ಟಿಗೆ ಮಣ್ಣಿನಲ್ಲಿ ಬ್ರಾಡ್ಕಾಸ್ಟಿಂಗ್ ಮಾಡಿ ಜಲ್ಲಿ ಅವ್ರು ಬೆಳೆಸಿರಲ್ಲ. ಸೊ ಅಲ್ಲಿ ಏನ್ ಮಾಡ್ತಾರೆ, ಒಂದು ಪ್ರೋಟ್ರೇ ಅಂತ ಇರ್ತದೆ, ಅಲ್ಲಿ ಒಂದೊಂದೇ ಹಾಕಿ ಬೆಳೆಸಿರ್ತಾರೆ ಸರ್. ಅವು ಒಂದೊಂದೇ ಹಾಕಿ ಬೆಳೆದಂತ ಸಸಿಗಳು ಬಹಳ ಸಮೃದ್ಧವಾಗಿ ಬೆಳೀತವೆ, ಯಾಕಂದ್ರೆ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಬೆಳೆಸಿರ್ತಾರೆ, ಯಾವುದೇ ಕೆಮಿಕಲ್ ಹಾಕಿರಲ್ಲ ಒಳ್ಳೆ ಮಣ್ಣಿನಲ್ಲಿ ಬೆಳೀತಾರೆ. ಅಂತ ತಳಿಗಳನ್ನ, ಅಂತ ನರ್ಸರಿಯಲ್ಲಿ ಬೆಳೆದಂತ ಸಸಿಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ನಿಮಗೆ ಹಲವಾರು ಕೆಲಸಗಳು ಇರ್ತಾವೆ, ಯಾಕಂದ್ರೆ ಹೊಲ ಮನಿ ಆ ಕೆಲಸ ಈ ಕೆಲಸ ಎಲ್ಲ ನಾವು ಸರಿಯಾಗಿ ನೀರು ಹಾಕೋದಿಲ್ಲ ಒಂದ್ ಟೈಮ್. ಅವರು ಎವ್ರಿ ಡೇ ಮಾರ್ನಿಂಗ್ ನೀರು ಹಾಕ್ತಾರೆ, ಈವ್ನಿಂಗ್ ನೀರು ಹಾಕ್ತಾರೆ, ಆಮೇಲೆ ಒಳ್ಳೆ ಸಮೃದ್ಧವಾಗಿ ಬೆಳೆಸ್ತಾರೆ. ಬಿಸಿಲು, ಯಾಕಂದ್ರೆ ನರ್ಸರಿ ಮಾಡುವಾಗ ಯಾವತ್ತು ಬಿಸಿಲು ಇರಬಾರದು ಸರ್, ಚಿಕ್ಕ ಸಸಿ ಇರ್ತಾವಲ್ಲ ಬಿಸಿಲು ಸುಟ್ಟು ಹೋಗ್ಬಿಡ್ತದೆ, ಅದಕ್ಕೋಸ್ಕರ ಬಿಸಿಲು ಬರ್ದಂಗ ಅವ್ರು ತಡೆ ಹಿಡ್ದಿರ್ತಾರೆ ಸರ್. ಅದಕ್ಕೆ ಅಲ್ಲಿ ನೀವು ಸಸ್ಯಗಳನ್ನು ಆಯ್ಕೆ ಮಾಡಿ ತಂದು ನಾಟಿ ಮಾಡಬೇಕು. ಅಂದ್ರೆ ರೈತರ ಮಟ್ಟದಲ್ಲೇ ಈಗ ಎಲ್ಲಾ ಸಸಿ ಮಡಿ ಮಾಡ್ಕೊಂಡ್ರೆ ಅಷ್ಟೊಂದು ಗುಣಮಟ್ಟ ಇರಲ್ಲ ಅಂತ ಇರಲ್ಲ ಅಂದ್ರೆ ಸರಿಯಾದ ಒಂದು ತಾಂತ್ರಿಕ ವಿಧಾನಗಳನ್ನ ಅಳವಡಿಸಿಕೊಂಡು ಅವ್ರು ಮಾಡಲ್ಲ ಅಂತ ಮಾಡೋದಿಲ್ಲ ಸರ್. ಮೊದಲೆಲ್ಲ ಮಾಡ್ತಾ ಇದ್ರೀಗ ತರಕಾರಿ ಸಸಿಗಳನ್ನ ಎಲ್ಲೇ ಒಂದ್ ಕಡೆ ಹೋಗಿ ಒಂದ್ ಮೂಲೆಯಲ್ಲಿ ಹೊಲದಲ್ಲಿ ಮಡಿ ಮಾಡಿ ಬೀಜ ಹಾಕಿ ಅದನ್ನೆಲ್ಲ ಸಂರಕ್ಷಣೆ ಮಾಡಿ ಒಂದ್ 15 ತಿಂಗಳಿಗೆ ಸಸಿ ಬರೋದು ಅಚ್ಚನೆ ಮಾಡರು ಅಂದ್ರೆ ಅವತ್ತಿನ ತಳಿಗಳೇ ಬೇರೆ ಅನ್ಸುತ್ತಲ್ವಾ? ಜವಾರಿ ತಳಿಗಳ ಲೋಕಲ್ ಸರ್, ಲೋಕಲ್. ಇವಾಗೆಲ್ಲ ಹೈಬ್ರಿಡ್ ಆಗಿರೋದ್ರಿಂದ ನೀನು ಕೇರ್ ತಗೊಳ್ಳಿಲ್ಲ ಅಂದ್ರೆ ಬರೋದಿಲ್ಲ ಸರ್. ನೀವು ಲೋಕಲ್ ಇದ್ವಲ್ಲ, ಒಂದ್ ದಿವಸ ನೀರು ಹಾಕಿದ್ರು ಬಂತು, ನೀರು ಹಾಕ್ಲಿದ್ರು ಬಂತು, ಹೆಂಗೋ ಬರ್ತಿದ್ದು. ಬಟ್ ಇವಾಗಿನ ಹೈಬ್ರಿಡ್ಸ್ ಎವ್ರಿ ಡೇ ಕೇರ್ ತಗೋಬೇಕು ಸರ್. ಎವ್ರಿ ಡೇ ಕೇರ್ ತಗೊಂಡ್ರೆ ಅವ್ರು ನೀರು ಹಾಕ್ತಾರೆ, ಗೊಬ್ಬರನ ಏನೋ ಒಂದು ಕೊಡ್ತಾರೆ ಸರ್, ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಕೊಡ್ತಾರೆ, ಫಾಸ್ಟ್ ಆಗಿ ಬರ್ತವೆ. ಆಮೇಲೆ ಇವಾಗೆಲ್ಲ ಗ್ರೋತ್ ಹಾರ್ಮೋನ್ಸ್ ಬಂದಿದ್ದೇವೆ ಸರ್. ಒಂದು ಪ್ಲಾಂಟ್ ಗೆ ಒಂದು ಗ್ರೋತ್ ಹಾರ್ಮೋನ್ ಸ್ಪ್ರೇ ಮಾಡಿದ್ರೆ ಇವತ್ತು ಇಷ್ಟು ಇದ್ದದ್ದು ನಾಳೆ ಇಷ್ಟಾಗುತ್ತೆ. ಸೊ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಈ ಲಕ್ಸುರಿಯಂಟ್ ಆಗಿ ಬೆಳೆದ್ಬಿಡ್ತಾವ ಸರ್. ಸೊ ಆತರ ಒಂದು ನರ್ಸರಿಯನ್ನ ಬೆಳೆದಂತ ಸಸಿಗಳನ್ನ ನೀವು ಅಲ್ಲಿ ಆಯ್ಕೆ ಮಾಡಿ ತಂದು ಪ್ಲಾಂಟಿಂಗ್ ಮಾಡೋದು ಸೂಕ್ತ. ಈಗ ಬೇಗ ಬೆಳೆಯುವಂತಹ ಒಂದು ಕೆಮಿಕಲ್ ಬಂದವ ಅಂತ ಹೇಳಿದ್ರಲ್ವಾ ನೀವು, ಈಗ ಅದನ್ನೆಲ್ಲ ನಾವು ಬಳಸೋದ್ರಿಂದ ಅಂದ್ರೆ ಸಾಕಷ್ಟು ಮುಂದೆ ಅಪಾಯ ಅನ್ಸಲ್ವಾ ಸರ್? ಅದನ್ನ ಮುಂದೆ ಬಳಸಬಾರ್ದು ಸರ್. ನಮ್ಗೆ ಏನಪ್ಪಾ ಅಂದ್ರೆ, ಸಣ್ಣ ಸಸಿ ದೊಡ್ಡದಾಗ್ಲಿಕ್ಕೆ ಮಾತ್ರ ನಾವು ಅದನ್ನ ಅಪ್ಲೈ ಮಾಡ್ತೀವಿ, ಮುಂದೆ ಕೊಡಲ್ಲ ಸರ್. ಮುಂದೆ ಅಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥ ನೀವು ಪೋಷಕಾಂಶಗಳನ್ನ ತಗೊಳತ್ತೆ. ನೀವು ಗೊಬ್ಬರ ಹಾಕ್ಬೇಕು, ನೀರು ಕೊಡಬೇಕು, ನೀವು ಎಲ್ಲ ಪ್ಲಾಂಟ್ ಅನ್ನ ನೀವು ಪ್ರೂವ್ ಮಾಡ್ಬೇಕು ಸರ್. ಜಾಸ್ತಿ ಹೇಳೋದು ಎತ್ತರ ಹೋಯ್ತು ಅಂದ್ರೆ ಕಟ್ ಮಾಡ್ಬೇಕು, ತುದಿ ಕಟ್ ಮಾಡ್ಬೇಕು. ತುದಿ ಕಟ್ ಮಾಡಿದ್ರೆ 4-5 ಟಿಲ್ಲರ್ಸ್ ಬರ್ತಾವ್, ನೆಷ್ಟ್ ಉದ್ದಕ್ಕೆ ಹೋಗಿ ಬಿಡಬಾರ್ದು ಸರ್. ಈಗ ನಾವೆಲ್ಲೇ ಒಂದ್ ಕಡೆ ಕೇಳಿದೀವಿ ಸರ್, ಈಗ ಕಲ್ಲಂಗಡಿ ಹಣ್ಣು ಬೆಳೀತಾ ಇದ್ದಾರಲ್ವಾ, ಒಂದು ರೀತಿಯಾದಂತ ಒಂದು ಕೆಮಿಕಲ್ ಇಂಜೆಕ್ಷನ್ ಈಗ ಅವಕ್ಕೆ ಬಳ್ಳಿಗೆ ಕೊಟ್ರೆ ಅದು ಕಲ್ಲಂಗಡಿ ಹಣ್ಣಿನ ಗಾತ್ರ ತುಂಬಾ ಬೇಗನೆ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ಸಾಕಷ್ಟು ಮನುಷ್ಯನ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಸರ್. ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು, ದ್ರಾಕ್ಷಿ ಸರ್, ದ್ರಾಕ್ಷಿಗೆ ಎಷ್ಟು ಗ್ರೋತ್ ಹಾರ್ಮೋನ್ಸ್ ಸ್ಪ್ರೇ ಮಾಡ್ತೇವೆ ಅಂದ್ರೆ ಮಿನಿಮಮ್ 20 ಕೆಮಿಕಲ್ ಸ್ಪ್ರೇ ಮಾಡ್ತೀವಿ ಸರ್. ಪೆಸ್ಟಿಸೈಡ್ಸ್ ಇರ್ಬೋದು ಮತ್ತೆ ಗ್ರೋತ್ ಹಾರ್ಮೋನ್ಸ್ ಇರ್ಬೋದು, ಅವೆಲ್ಲ ಏನ್ ಮಾಡ್ತವೆ, ಅವೆಲ್ಲ ಅಲ್ಲೇ ಇರುತ್ತೆ ಸರ್, ಅಕ್ಯುಮುಲೇಟ್ ಆಗಿ ಅಲ್ಲೇ ಇರ್ತಾವ ಸರ್. ನೀ 8 ದಿವಸ ಸ್ಪ್ರೇ ಮಾಡಿದ್ರು ಅದೊಂದು ಸ್ವಲ್ಪ ರೆಸಿಡ್ಯೂ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಅಂತ ಟೈಮಲ್ಲಿ ನೀವೇನ್ ಮಾಡ್ಕೋಬಹುದು, ದ್ರಾಕ್ಷಿ ಡೈರೆಕ್ಟ್ ತಿನ್ನಬಾರ್ದು ಸರ್. ಅದನ್ನ ನೀರಲ್ಲಿ ಹಾಕಿ ಒಂದು 10 ನಿಮಿಷ ಬಿಟ್ಟು ಅದ್ ಕೆಮಿಕಲ್ಸ್ ಎಲ್ಲ ಅದಟ್ಟಿಗೆ ಅದೇ ಮೇಲೆ ಹೋಗುತ್ತೆ, ಅವಾಗ ದ್ರಾಕ್ಷಿ ಅವಾಗ ತಿನ್ಬಹುದು. ನೀವ್ ಹೇಳಿದ್ ನಿಜ ಸರ್, ಕಲಂಗಡಿ ಹಣ್ಣಿಗೆ ಇಂಜೆಕ್ಷನ್ ಕೊಟ್ಟು ಬೆಳೆಸೋದೇ ಜಾಸ್ತಿ, ನಮ್ ದೇಶಕ್ಕಿಂತ ಹೊರಗಡೆ ದೇಶದ ಜಾಸ್ತಿ ಸರ್. ಬಟ್ ನಾವೇನ್ ಮಾಡ್ತೇವೆ, ಗ್ರೋತ್ ಹಾರ್ಮೋನ್ಸ್ ಕೊಡ್ಬೇಕು. ಯಾವಾಗ ಕೊಡ್ಬೇಕು, ಸಣ್ಣ ಪ್ಲಾಂಟ್ ದೊಡ್ಡದಾಗ ಮಾತ್ರ ಕೊಡ್ಬೇಕು ಸಸಿ ಬೆಳವಣಿಗೆಗೆ. ಸಸಿ ಬೆಳವಣಿಗೆ ಕಾಯಾಗ ಟೈಮ್ನಲ್ಲಿ ಕೊಡಬಾರ್ದು ಸರ್. ಈಗ ಕೆಲವು ಕಡೆ ಎಲ್ಲ ನೋಡಿದೀವಿ ಸರ್, ಟೊಮಾಟೋ ರೇಟ್ ಇದ್ದಾಗ ಇವತ್ತು ಒಂದು ರೀತಿಯಾದಂತ ಕೆಮಿಕಲ್ ಅದನ್ನ ಸ್ಪ್ರೇ ಮಾಡಿದ್ರೆ ಮಾರನೇ ದಿನ ಅದು ಹಣ್ಣಾಗುತ್ತಲ್ಲ. ಕರೆಕ್ಟ್ ಸರ್. ಅದಕ್ಕೆ ಸರ್, ಈಗ MCP 1A ಅಂತ ಇದೆ, ಅದು ಟೊಮೊಟೊ ರೈಪನ್ ಆದ್ಮೇಲೆ ಅದು ಬಲ್ತಿರ ಮೇಲೆ ತಂದು ನೀವು ಹಂಗ ಇಡ್ರಿ, ಒಂದು ಸ್ಪ್ರೇ ಕೊಡ್ರಿ ನೀವು. ಅದು ನಾಳೆ ಎಲ್ಲ ರೆಡ್ಡಿನಿಂಗ್ ಆಗಿರ್ತದೆ, ಕೆಂಪಾಗಿರ್ತದೆ. ಮೇನ್ ಕೆಲವು ಏನ್ ಭಾರತಿ ಕೆಂಪು ಇರ್ತಾವಲ್ಲ ಸರ್, ಅವು ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ. ಡಲ್ ಕಲರ್ ಇರೋವು ಯಾರು ಸ್ಪ್ರೇ ಮಾಡಿರಲ್ಲ. ಕೆಲವರು ಮಾರ್ಕೆಟ್ ಪ್ರೈಸ್ ಜಾಸ್ತಿ ಹೋಗ್ಬೇಕಂದ್ರೆ ಮಾಡ್ತಾರೆ ಸರ್. ಈಗೆಲ್ಲ ಬಿಸ್ನೆಸ್ ಅಲ್ಲ ಸರ್, ಈಗೆಲ್ಲ ಹಣದ ಹಿಂದೆ ಹೋಗ್ತಾ ಇದಾರಲ್ವಾ? ಹೌದು. ಈಗ ಒಳ್ಳೆ ಆರೋಗ್ಯ ಬರಬೇಕು ಅಂತಂದ್ರೆ ಅದನ್ನೆಲ್ಲ ನಾವು ಆಸೆ ಬಿಡಬೇಕಾಗುತ್ತೆ. ಬಿಡಬೇಕಾಗುತ್ತೆ ಸರ್. ಆಕ್ಚುಲಿ ನಾವು ನಮ್ಮ ತರಕಾರಿಗಳನ್ನ ನಮ್ಮ ಹೊಲದಲ್ಲಿ ಬೆಳಕೊಂಡೆ ನಾವು ತಿನ್ಬೇಕು. ಅಟ್ಲೀಸ್ಟ್ 50% ಆದ್ರೆ ಬೆಳಕೋಬೇಕು. ನೆಸೆಸರಿ ಇರೋವನ್ನ ನಾವೇ ತಗೋಬೇಕು ಸರ್. ಇನ್ನ ಕೆಲವು ನಮ್ ಕೈ ಸಿಗಲ್ಲಪ್ಪ ಅಂದವನ್ನ ಪ್ಯಾಟೆಗೆ ತರಬೇಕು. ಹಂಗಿದ್ದಾಗ ನಮ್ಮ ಹೆಲ್ತ್ ಕೂಡ ಅದು ಒಳ್ಳೇದಾಗುತ್ತೆ. ನಾವು ಬರೀ ಕೆಮಿಕಲ್ ಹೊಡೆದನ್ನ ತಿಂದ್ಬಿಟ್ನೆ ಅಂತಂದ್ರೆ ನಮ್ಮ ಹೆಲ್ತ್ ಇವತ್ತಲ್ಲ ನಾಳೆ ಹಾಳಾದಾಗತ್ತೆ. ಇವತ್ತಿಂದ್ರೆ ಅದು ಇನ್ನು 20 ಸಿಕ್ಕಿ ನಮಗೆ ಎಫೆಕ್ಟ್ ಆಗುತ್ತೆ, ಸಡನ್ ಆಗಿ ಎಫೆಕ್ಟ್ ಯಾವುದು ಕೊಡಲ್ಲ ಸರ್. ಸರ್, ಈಗ ಈ ಒಂದು ತೋಟಗಾರಿಕಾ ಬೆಳೆಗಳನ್ನ, ಅದರಲ್ಲಿ ಎಸ್ಪೆಷಲಿ ಈ ಒಂದು ತರಕಾರಿ ಬೆಳೆಗಳನ್ನ ಮತ್ತು ಹಣ್ಣಿನ ಬೆಳೆಗಳನ್ನ ಈ ಸಾವಯವದಲ್ಲೇ ಬೆಳೆಯಕ್ಕೆ ಅವಕಾಶ ಇದೆ ಸರ್? ಹಾಗಿದ್ರೆ ಯಾವ ರೀತಿ ಬೆಳೆಯಬಹುದು ಸರ್, ಇದ್ರ ಬಗ್ಗೆ ಹೇಳಿ ಸರ್. ನಿಮಗೆ ನೋಡಿ ಸರ್, ಮೊದ್ಲಿಂದ ಲೋಕಲ್ ತಳಿ ಇದ್ವಲ್ಲ ಸರ್, 20 ವರ್ಷದಿಂದ ನಮ್ ತಾತ ಮುತ್ತ ಅದ್ರ ಕಾಲದಾಗ ಇದ್ವಲ್ಲ, ಅವಕ್ಕೆ ಸರ್ಕಾರಿ ಗೊಬ್ಬರ ಅವಶ್ಯಕತೆನೆ ಇದ್ದಿಲ್ಲ. 40 ವರ್ಷದಿಂದ ಯಾರು ಗೊಬ್ಬರನ ಹಾಕ್ತಿರ್ಲಿಲ್ಲ ಸರ್. ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬಂದ ನಂತರ ಹೆಚ್ಚಿಗೆ ಗೊಬ್ಬರ ಹಾಕ್ತಿರಿ. ಡಾಕ್ಟರ್ ಸ್ವಾಮಿನಾಥನ್ ಅವರು ಗೊಬ್ಬರ ಹಾಕ್ರಿ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರು ಹೆಚ್ಚಾಗಿ ಉತ್ತೇಜನ ಕೊಟ್ಟು ಎಲ್ಲ ಕಡೆಗೆ ಫ್ಯಾಕ್ಟರಿಗಳು ಅದ ಇದು ಓಪನ್ ಮಾಡಿದ್ರು. ಅದ್ ಏನಪ್ಪ ಅಂದ್ರೆ ಸಡನ್ ಆಗಿ ಗ್ರೋತ್ ಬರುತ್ತೆ, ಸಡನ್ ಆಗಿ ಹೀಲ್ಡ್ ಹೆಚ್ಚಿಗೆ ಆಗುತ್ತೆ, ಅದು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ. ಈಗ ನಾವು ಏನ್ ಮಾಡಿದೇವಪ್ಪ ಅಂತಂದ್ರೆ, ನಾವು ಬರೀ ಆರ್ಗ್ಯಾನಿಕ್ ಯೂಸ್ ಮಾಡಲ್ಲ, ಬರೀ ಇನ್ಆರ್ಗ್ಯಾನಿಕ್ ಫಾರ್ಮ್ ಫರ್ಟಿಲೈಸರ್ ಯೂಸ್ ಮಾಡಲ್ಲ, ಮಿಕ್ಸ್ ಅಂದ್ರೆ ಇಂಟಿಗ್ರೇಟೆಡ್. ಈಗ ನಾವು 100 ಕೆಜಿ ರೆಕಮೆಂಡ್ ಇತ್ತಂದ್ರೆ ಅದಕ್ಕೆ 50 ಕೆಜಿ ಕೊಡಬೇಕು. ಆಮೇಲೆ ಅದ್ರ ಜೊತೆಗೆ ಇದು ಸರ್ ಆರ್ಗ್ಯಾನಿಕ್ ಫರ್ಟಿಲೈಸರ್, ಮೀನಿನ ಗೊಬ್ಬರ ಇರ್ಬೋದು, ದನದ ಕೊಟ್ಟಿಗೆ ಇರ್ಬೋದು, ಕಾರ್ಮಿಕ್ ಕಾಂಪೋಸ್ಟ್ ಇರ್ಬೋದು, ಕೋಳಿ ಗೊಬ್ಬರ ಎರೆಹುಳ ಗೊಬ್ಬರ ಇರ್ಬೋದು, ಅಟ್ ಲೀಸ್ಟ್ ನಾವು ಸ್ವಲ್ಪ ರೆಡ್ಯೂಸ್ ಮಾಡಬಹುದು. ನಮಗೆ ಎಲ್ಲಾ ಕೆಮಿಕಲ್ ಫರ್ಟಿಲೈಸರ್ ತಂದಾಕ ನಮಗೆ ದುಡ್ಡು ಇರಲ್ಲ, ಆ ದುಡ್ಡಿನ ಕೊರತೆ ನೀಗಿಸ್ಬೇಕಂದ್ರೆ ಅದನ್ನ ಅರ್ಧ ಹಾಕ್ಬೋದು, ಇದನ್ನ ಅರ್ಧ ಹಾಕ್ಬೋದು. ಈ ಕೊಟ್ರೆ ಪ್ಲಾಂಟ್ ಇಟ್ ವಿಲ್ ಬಿ ಹೆಲ್ತಿ, ಅದ ಆರೋಗ್ಯ ಗುಣಮಟ್ಟ ಬರೋದ್ರಲ್ಲಿ ಸಂದೇಹನೂ ಇಲ್ಲ ಸರ್. ಈಗ ಒಳ್ಳೆ ಇಳುವರಿ ಪಡಿಬೇಕು ಅಂತಂದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ವರ್ಷದಲ್ಲಿ ಯಾವ ಯಾವ ಕಾಲದಲ್ಲಿ ಅವಕ್ಕೆ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ಸರ್? ಸರ್, ಮುಖ್ಯವಾಗಿ ಇಳುವರಿ ಹೆಚ್ಚಿಗೆ ಪಡಿಬೇಕಂದ್ರೆ ಅದು ಬಹಳ ಯೋಚನೆ ಮಾಡ್ಬೇಕು ಸರ್. ಕೆಲವರು ಏನ್ ಮಾಡ್ತಾರೆ, ನಾನು ಹೆಚ್ಚಿಗೆ ಇಳುವರಿ ಬೆಳೆ ನಾನು ಹಂಗ್ ಬೆಳಿಬೇಕು ನಿನ್ ಬೆಳಿಬೇಕು ಅಂತೇಳಿ ಜಾಸ್ತಿ ನುಗ್ಗೆ ಬೀಜನೋ ಅಥವಾ ಹೀರೆಕಾಯಿ ಬೀಜನೋ ಏನೋ ತಂದು ಏನ್ ಮಾಡ್ತಾರೆ ಸರ್, ನಾವು 1.5 ಮೀಟರ್ 2 ಮೀಟರ್ ಕೊಡಬೇಕು, ಪ್ಲಾಂಟ್ ಇಂದ ಪ್ಲಾಂಟ್ ಗೆ 2 ಮೀಟರ್ ಸಾಲಿನೊಂದಿಗೆ 1.5 ಕೊಡ್ಬೇಕು ಸರ್. ಸೊ ಒಂದು ಸಸ್ಯ ಏನ್ ಮಾಡುತ್ತೆ ಸರ್ ಅಂದ್ರೆ, ಸುಮಾರು 2 ಅಡಿಯಲ್ಲಿ ಇದ್ದಕ್ಕಂತ ಪೋಷಕಾಂಶಗಳನ್ನು ಅದು ಎಳ್ಕೊಳ್ಳುತ್ತೆ. ಒಂದೇ ಪಾಟ್ ಅಲ್ಲಿ 2 ಸಸ್ಯ ಹಾಕಿದ್ರೆ ಅದು ನ್ಯೂಟ್ರಿಯೆಂಟ್ಸ್ ಗೆ ಕಾಂಪಿಟಿಷನ್ ಆಗುತ್ತೆ. ಅದಕ್ಕೋಸ್ಕರ 1.5 ಅಡಿ ಇದರಲ್ಲಿ ಸೊ ಒಂದು ಪ್ಲಾಂಟ್ ತನ್ನ ಎಲ್ಲ ಪೋಷಕಾಂಶಗಳನ್ನ ಎಳ್ಕೊಳ್ಳುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಕೆಲವರು ರೈತರು ಏನ್ ಮಾಡ್ತಾರೆ, ನಾನು ಒಂದ್ಸಲ ಹೋದೆ ಸರ್ ಎಲ್ಲ ಭರಮಸಾಗರ್ ತರ ಒಂದು ಪ್ಲಾಟ್ ವಿಸಿಟ್ ಮಾಡಿದೆ, ಸರ್ ನಮ್ದು ಹೀರೆಕಾಯಿ ಕಾಯ ಬಿಟ್ಟಿಲ್ಲ ಸರ್ ಪ್ಲಾಟ್ ಬಂದ್ ನೋಡಿ ಅಂತ ಹೋದೆ, ಎಲ್ಲ ನೋಡಿದೆ, ಅವ್ರು ಏನ್ ಮಾಡ್ಬಿಟ್ರ ಸರ್, ಚಿಕ್ಕಬಿಟ್ಟು 10 ಹತ್ರ ಹಾಕ್ಬಿಟ್ರ, 1.5 ಮೀಟರ್ ಲೈನ್, ಒಂದ್ ಲೈನ್ 1.5 ಮೀಟರ್, ಇನ್ನೊಂದ್ ಲೈನ್ 1.5 ಮೀಟರ್, ಈ ಗಿಡದಿಂದ ಗಿಡಕ್ಕೆ ಅಂತರ ಎಲ್ಲ, ಸಾಲಿಂದ ಸಾಲಿಗೂ ಅಂತರ, ಅದ್ ಏನಾಗ್ಬಿಟ್ಟಿದೆ ಸರ್ ಅಂತ ಅಂದ್ರೆ, ಸೊ ಎವ್ರಿ ಪ್ಲಾಂಟ್ ನೀಡ್ ಪ್ರತಿ ಒಂದು ಸಸ್ಯನು ತನ್ನ ಅದಕ್ಕೆ ಏನ ಸೂರ್ಯನೇ ಮೂಲ ಆಧಾರ, ಅದಕ್ಕೆ ನಾವು ಲೈಟ್ ಅಂತೀವಿ, ಮ್ಯಾಕ್ಸಿಮಮ್ ಲೈಟ್ ಬೇಕು ಒಂದು ಸಸ್ಯಕ್ಕೆ, ಮಿನಿಮಮ್ 12 ಅವರ್ಸ್ ಲೈಟ್ ಬೇಕು ಸರ್. 12 ಅವರ್ಸ್ ಲೈಟ್ ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಇಳುವರಿಯಲ್ಲಿ ವೇರಿಯೇಷನ್ ಆಗುತ್ತೆ. ಅದಕ್ಕೆ ಫಾರಿನ್ ಕಂಟ್ರಿಲಿ ಏನ್ ಮಾಡ್ತಾರೆ ಅಂದ್ರೆ, ಇಂಥ ಫ್ಲಡ್ ಲೈಟ್ ಹಾಕ್ತಾರೆ ಸರ್, ಈವನ್ ಸಂಜೆ ಆದ್ರೂ ಆ ಫೋಕಸ್ ಲೈಟ್ ಗೆ ಅವು ಹೂ ಬರ್ತವೆ, ಹೂ ಹೊಡಿತದೆ. ಅದಕ್ಕೋಸ್ಕರ ನಾವು ಸಾಲಿಂದ ಸಾಲು ಮತ್ತೆ ಆ ಗಿಡದಿಂದ ಗಿಡಕ್ಕೆ ಅಂತರ ಕೊಡುತ್ತೆ ಅಂದ್ರೆ, ಸೂರ್ಯನ ಬೆಳಕು ಎಲ್ಲಾ ಪ್ಲಾಂಟ್ಗೂ ರೀಚ್ ಆಗ್ಬೇಕು ಸರ್. ಅದು ಕೈನೆಟಿಕ್ ಎನರ್ಜಿ ಅಂತಾರೆ, ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗಿ ಕೆಮಿಕಲ್ ಎನರ್ಜಿ ಆಗಿ ಅದು ಸಸ್ಯಗಳಿಗೆ ರೀಚ್ ಆದಾಗ ಫೋಟೋಸಿಂಥಸಿಸ್ ಅಂತಾರೆ ಸರ್, ದ್ವಿತೀಯ ವಿಶ್ಲೇಷಣೆ. ಆ ಸೂರ್ಯನ ಬೆಳಕು ಎಲೆಗಳ ಮೇಲೆ ಬಿದ್ದಾಗ ಕಾಯಿ ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಬೆಳೆ ಆಗಿರ್ಬೋದು ಸರ್, ಅಂತರ ಬಹಳ ಮುಖ್ಯ. ಈಗ ಟೊಮೆಟೋಗೆ 1 ಮೀಟರ್ ಇದೆ ಸರ್, ಟೊಮೆಟೋ ಪ್ಲಾಂಟ್ ಗಿಂತ ಬೇರುಗಳು 1 ಮೀಟರ್ ಇರ್ತಾವ ಸರ್, ಅದು ಎಲ್ಲಿದ್ರೂ ಬಿಡಲ್ಲ ಸರ್, ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದಕ್ಕೆ ಅಂತರ ಕೊಡ್ತಾರೆ ಸರ್. ಕೆಲವರು ಏನ್ ಮಾಡ್ತಾರೆ, 1/2 ಅಡಿಗೆ ಹಾಕಿರ್ತಾರೆ ಸರ್. ನಾನು ಸುಮಾರು ಸಲ ನೋಡಿ, ನಾನು ಹೇಳ್ತೀನಿ ಹಿಂಗೆಲ್ಲ ಹಾಕ್ಬೇಡ್ರಿ, ಬರೋದಿಲ್ಲ, ಭೂಮಿಯಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಮತ್ತೆ ಸೂರ್ಯನ ಬೆಳಕು ಒಂದಕ್ಕೊಂದು ಕೂಡಬಾರದು ಸರ್. ಈ ತೆಂಗು ಅಷ್ಟೇ ಸರ್, ತೆಂಗು ಏನಾಗುತ್ತೆ ಅಂದ್ರೆ, ನಾ ಯಾವಾಗಲೂ ಆಂಗಲ್ ಪ್ಲಾಂಟಿಂಗ್ ಮಾಡ್ಬೇಕು ಸರ್, ಚೌಕಾಕಾರ ಮಾಡಬಾರದು. ಈ ಒಂದು ಪ್ಲಾಂಟ್ ಒಂದು ಬೆಳೆ ನೆರಳು ಇನ್ನೊಂದು ಪ್ಲಾಂಟ್ ಮೇಲೆ ಬೀಳಬಾರದು, ನೆರಳು ಬಿದ್ದೆ ಅಂದ್ರೆ ಕಾಯಿ ಕಟ್ಟೋದಲ್ಲ. ನೀವು ನೋಡಿ, ಸೂರ್ಯನ ಬೆಳಕು ಯಾವ ಕಡೆ ಬೀಳ್ತದೋ ಅಲ್ಲಿ ಕಾಯಿ ಹೆಚ್ಚಿಗೆ ಬರುತ್ತೆ. ಮಾವು ಅಷ್ಟೇ ನೋಡಿ, ಮಾವು ಸೂರ್ಯನ ಬೆಳಕು ಯಾವ ಕಡೆ ಬೀಳುತ್ತೋ ಅಲ್ಲಿ ಕಾಯಿ ಬಿಡ್ತದೆ, ಆ ಬೆಳಕು ಇಲ್ದ ಹತ್ರ ಕಾಯಿ ಬಿಡಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅದನ್ನ ಆಂಗಲ್ ಪ್ಲಾಂಟಿಂಗ್ ಮಾಡಿ ಮೂಲಿ ಆಕಾರದಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ. ಕೆಲವು ಪ್ಲಾಂಟ್ ಗಳಿಗೆ 7 ಅವರ್ಸ್ ಬೆಳಕು ಬೇಕು, ಕೆಲವಕ್ಕೆ 12 ಅವರ್ಸ್ ಬೇಕು, ಕೆಲವಕ್ಕೆ 15 ಅವರ್ಸ್ ಬೇಕು. ನಮ್ಮ ಸೂರ್ಯ ಏನು ಯಾವ ಬಂದ್ ಹೋಗ್ತಾನೆ ಸರ್, 8 ಗಂಟೆಯಿಂದ ಆಕ್ಚುಲಿ ಬಿಸಿಲು ಬರೋದು 8ರಿಂದ 5-5.5 ಬರ್ತದೆ ಸರ್, ಅದಕ್ಕೆ ಇನ್ನ ಒಂದು 3 ತಾಸು ಕಡಿಮೆ ಆಕತಿ. ಆವಾಗ ಎಲ್ಲಾ ಪ್ಲಾಂಟ್ ಗೆ ಕೊಡಕ್ಕಲ್ಲ, ಫ್ಲಡ್ ಲೈಟ್ ಕೆಲವು. ಬಟ್ ಬೇರೆ ಕಂಟ್ರಿ ಇಲ್ಲ, ಅಮೆರಿಕದಲ್ಲಿ ನ್ಯೂಜಿಲ್ಯಾಂಡ್ ಅಲ್ಲಿ ಬಿಸಿಲೇ ಇರೋದಿಲ್ಲ, ಬರೀ ತಂಪಾದ ವಾತಾವರಣ. ಅಲ್ಲಿ ಏನ್ ಮಾಡ್ತಾರೆ, ಫ್ಲಡ್ ಲೈಟ್ ಹಾಕಿ ತರಕಾರಿಗೆ ಬೆಳೆಸ್ತಾರೆ ಸರ್. ಸರ್, ಈಗ ನೀರಿನ ನಿರ್ವಹಣೆ ಅಂತ ಯಾವ ರೀತಿ ಮಾಡಬಹುದು ಸರ್? ನೀರು ಅಂತಂದ್ರೆ, ಯಾಕಂತಂದ್ರೆ ಕೆಲವರು ನೀರ್ ಐತೆ ಅಂತ ಹೇಳಿ ಸಿಕ್ಕಾಬಟ್ಟೆ ನೀರನ್ನ ಕೊಡುವಂತದ್ದು ನೋಡಿದ್ವಿ. ಈಗ ಡ್ರಿಪ್ ವ್ಯವಸ್ಥೆ ಮಾಡಿರ್ತಾರೆ ಸರ್, ಇಳುವರಿ ಜಾಸ್ತಿ ಆಗುತ್ತಂತ ಆಯ್ ನೀರ್ ಬಿಡುವಂತದ್ದು ಇದೆಲ್ಲ ಮಾಡ್ತಾರೆ ಸರ್. ಈಗ ಯಾವ ಒಂದು ಪದ್ಧತಿಯನ್ನ ಉಪಯೋಗಿಸಿಕೊಂಡು ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ನೀರಿನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಿ ಸರ್ ನಮ್ಮ ರೈತರು? ಸರ್, ನಾನು ಇದರಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಎಲ್ಲಾ ಭೂಮಿಗಳು ಇಳಿಜಾರು ಇರಲ್ಲ ಸರ್, ಒಂದೊಂದು ಚೌಕಾಕಾರದಲ್ಲಿ ಇರ್ತವೆ, ಲ್ಯಾಂಡ್ ಲೆವೆಲ್ ಇರುತ್ತೆ, ಸಮ ಇರುತ್ತೆ. ಲ್ಯಾಂಡ್ ಲೆವೆಲ್ ಅಲ್ಲಿ ಇದ್ದಾಗ ಫ್ಲಡ್ ಇರಿಗೇಷನ್ ಕೊಡಬಾರ್ದು, ಅರೆ ನೀರು ಬಿಡಬಾರ್ದು, ಯಾಕಂದ್ರೆ ಆ ನೀರು ಎಲ್ಲಿ ಹೋಗೋದಿಲ್ಲ ಸರ್, ಇಂಕೊಂಡು ಅಲ್ಲೇ ಇರ್ತದೆ. ಇಂಕೊಂಡು ಅಲ್ಲೇ ಇದ್ದಾಗ ಏನಾಗುತ್ತೆ ಸರ್, ಆ ಪ್ಲಾಂಟ್ಗೆ 5-6 ತಾಸು ನೀರು ನಿಂತ್ಕೊಳ್ಳಕ್ಕೆ ಕೆಪಾಸಿಟಿ ಇದೆ ಸರ್. 10 ತಾಸು ನೀರು ನಿಂತ್ಕೊಂಡ್ರೆ ಅದಕ್ಕೆ ಕೆಪಾಸಿಟಿ ತಡ್ಕೊಳ್ಳೋದಿಲ್ಲ ಸರ್. ರೂಟ್ಸ್ ಬೇರುಗಳು ಬಹಳ ವೀಕ್ ಇರ್ತವೆ, ಅವು ವಿಲ್ಟ್ ಆಗಿಬಿಡ್ತವೆ. ವಿಲ್ಟ್ ಅಂದ್ರೆ ಒಣಗೋದು ಸರ್, ಸೊರಗೋದು. ಏನ್ ಮಾಡ್ತೀವಿ, ಜಾಸ್ತಿ ನೀರಾಗಿ ಬೇರುಗಳ ಉಸಿರಾಟ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ಎಷ್ಟಂತ ಹೇಳ್ಕೊಳ್ಳುತ್ತೆ ಸರ್, ಇಟ್ ವಿಲ್ ಡೈ, ಗಿಡ ಹಾಳಾಗಿಬಿಡುತ್ತೆ, ಗಿಡ ಹಾಳಾಗಿ ಹೋಯ್ತದೆ. ಈಗ ಭೂಮಿ ಇಳಿಜಾರ ಮಟ್ಟಕ್ಕೆ ಫ್ಲಡ್ ಕೊಟ್ಟರೆ ಏನಾಗಲ್ಲ ಸರ್, ಹೋಗ್ಬಿಡುತ್ತೆ ನೀರು. ಅದಕ್ಕೋಸ್ಕರ ಸಮಮಟ್ಟ ಇದ್ದಾಗ ನೀರು ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಸಮಮಟ್ಟ ಇದ್ದಾಗ ಏನ್ ಮಾಡ್ಕಂದ್ರೆ ಬೇಸಿನ್ ಮಾಡ್ಬೇಕು ಸರ್, ಮಡಿ ಮಡಿ, ಅದಕ್ಕೆ ಬೇಸಿನ್ ಅಂತ. ಅಲ್ಲಿ ಏನ್ ಮಾಡ್ಬೇಕು, ಒಂದಡಿ ಒಂದಡಿ ಹಿಂಗ 6 ಅಡಿ ಮಾಡ್ಬೇಕು ಸರ್, ಮ್ಯಾಂಗೋದಲ್ಲಿ ಅಥವಾ ತೆಂಗಲ್ಲೂ ಅಷ್ಟೇ, ಅಡಿಕೆಯಲ್ಲೂ ಮಾಡ್ತಾರೆ ಅಡಿಕೆ. ಸೊ ಏನಾಗುತ್ತೆ, ನಾವು ಎಷ್ಟು ಬೇಕಷ್ಟು ನೀರು ಕೊಡ್ಬೇಕು ಸರ್, ಒಂದು ಬೇಸಿನ್ ತುಂಬೋವರೆಗೆ ನೀರು ಕೊಡ್ಬೇಕು. ತಿರ್ಗಾ ನೀನು 15 ದಿವಸ ವೇಟ್ ಮಾಡ್ಬೇಕು ಸರ್, ಮತ್ತೆ ನೀನು 5-6 ದಿವಸ ಕೊಡಬಾರ್ದು ಸರ್. ಒಂದ್ ನೀರ್ ಬಿಟ್ರೆ ಮಿನಿಮಮ್ ಕ್ಯಾಪಾಸಿಟಿ 15 ದಿವಸ ಗ್ಯಾಪ್ ಕೊಡ್ಬೇಕು ಸರ್. ನಾವೇನ್ ಮಾಡ್ತೀವಿ, ನೀರ್ ಐತೆ ಅಂತ ಯಾವಾಗ್ಲೂ ತುಂಬೇ ಇರಂಗ್ ಬಿಡಬಾರ್ದು ಸರ್. ಹಂಗಿದ್ದಾಗ ಏನಾಗುತ್ತೆ ಅಂದ್ರೆ ಸರ್, ಈ ಎಲ್ಲಾ ಡಿಸೀಸ್ಗಳು ರೋಗಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ ಅರೆಕನಟ್ ಜಾಸ್ತಿ ನೀರ್ ಕೊಟ್ರೆ ಏನಾಗುತ್ತೆ, ಅದಕ್ಕೆ ಗ್ಯಾನೋಡರ್ಮಾ ಡಿಸೀಸ್ ಅಂತ ಬರ್ತದೆ. ಆ ಡಿಸೀಸ್ ಬಂತಂದ್ರೆ ನೀವು ಕಂಟ್ರೋಲ್ ಮಾಡೋದೇ ಕಷ್ಟ. ಅದಕ್ಕೆ ಮತ್ತೆ ಇಂಜೆಕ್ಷನ್ ಕೊಡಬೇಕು, ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ಮಾತ್ರ ಅದು ಹೋಗೋದು. ಯಾವ್ದೇ ರೋಗ ಬಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ ಹಾಕ್ಬೇಕು, ಅಂದ್ರೆ ಅದರಲ್ಲಿ 40-140 ಏನೋ ಇದೆ. ಆ ರೆಕಮೆಂಡೇಶನ್ ಪ್ರಕಾರ 50% ಕೊಡ್ಬೇಕು ಸರ್. ನಾಟ್ ಈಗ ನಾವು 100 ಕೆಜಿ ಐತೆ ಅಂತ ಹೇಳಿ ಅಟ್ಟೆ ಸಲ ಒಂದೇ ಸಲ 100 ಕೆಜಿ ಹಾಕಂಗಿಲ್ಲ, ಅದನ್ನ ಕಂತಾಗಿ ಕೊಡ್ಬೇಕು. 6 ತಿಂಗಳಿಗೆ ಒಂದ್ಸಲ ಕೊಡ್ಬೇಕು ಸರ್. ಹೇಳಿದಾರಪ್ಪ ಅದಕ್ಕೊಂದ 50 ಗ್ರಾಮ್ ಹಾಕಕ್ ಹೇಳಿದಾರೆ, ನಾನು ಹಾಕ್ಬಿಡ್ತೇನೆ ಅಂದ್ರೆ ಅದ ತಗೊಳ್ಳೋದಿಲ್ಲ ಸರ್. ಜೂನ್ನಾಗ ಒಂದು 1/2 ಕೊಡ್ಬೇಕು, ನವಂಬರ್ನಾಗ 1/2 ಕೊಡ್ಬೇಕು. ಇಟ್ ಈಸ್ ಎಫೆಕ್ಟಿವ್. ಈಗ ನಿಂತು ನಿಂತು ಊಟ ಮಾಡೋದಕ್ಕೂ ಒಂದೇ ಸಲ ಊಟ ಮಾಡೋದಕ್ಕೂ ವ್ಯತ್ಯಾಸ. ಅದಕ್ಕೋಸ್ಕರ ನಾವು ಆ ನೀರನ್ನು ಯಾವಾಗ್ಲು ಹೆಚ್ಚಿಗೆ ಕೊಡಬಾರ್ದು ಸರ್. ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು ಸರ್. ಏನಾಗುತ್ತೆ, ನೀರು ನಿಂತಂದ್ರೆ ಗಾಳಿ ಹೆಚ್ಚಾಗಿ ಬೇರುಗಳು ಉಸಿರಾಡ್ತಾವಲ್ಲ ಸರ್, ಅವು ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆಗಿ ಅದು ಬಿಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ನೀರು ಉಳಿತಾಯ ಮಾಡಿ ಕಡಿಮೆ ನೀರಲ್ಲಿ ಬೆಳೆಗಳನ್ನ ನಾವು ಬೆಳಿಬಹುದು ಸರ್. ಬೆಳೆಯಲಿಕ್ಕೆ ಅವಕಾಶ ಇದೆ ಸರ್. ಸರ್, ಈಗ ಹನಿ ನೀರಾವರಿ ಮತ್ತೆ ಈಗ ತುಂಬಾ ಆಯ್ ನೀರು ಬಿಡುವಂತದ್ದು ನಾವು ನೋಡಿದ್ವಿ. ಈಗ ಅದರಿಂದ ಸಾಕಷ್ಟು ಅನುಕೂಲ ಅಂತ ಹೇಳಿದ್ರ, ನೀರ್ ಜಾಸ್ತಿ ಇದ್ದಾಗ ಒಂದ್ ಟೈಮ್ ಆಯ್ ನೀರ್ ಕೊಡಬಹುದು, ಅದು ಇಲ್ಲಪ್ಪ ಅಂತಂದ್ರೆ ನೀರ್ ಕಡಿಮೆ ಇತ್ತು ಅಂತಂದ್ರೆ ಡ್ರಿಪ್ ಮುಖಾಂತರ ಅದಕ್ಕೆ ಎಷ್ಟು ಲೀಟರ್ ಬೇಕೋ ಅಷ್ಟು ನೀರ್ ಕೊಟ್ಟು ನಾವು ಬೆಳೆಗಳನ್ನ ಬೆಳೆಯಕ್ ಸಾಧ್ಯ ಇದೆ ಸರ್. ಈಗ ಎಲ್ಲ ಒಂದ್ ಕಡೆ ಈಗ ಸ್ಪ್ರಿಂಕ್ಲರ್ ಅಳವಡಿಸ್ತಾರೆ ಸರ್, ಕೆಲವೊಂದು ತೋಟಗಾರಿಕಾ ಬೆಳೆಗಳಿಗೆ. ಈಗ ಕೆಲವರು ನಾನು ಕೇಳಿನಿ ಸರ್, ಅಡಿಕೆಗೆ ಸರ್ ಕೊಳೆ ರೋಗ ಬಂದಿದೆ ಅಂತ ಹೇಳಿ ಯಾರೋ ಒಬ್ರು ಮಾಹಿತಿ ತಗೊಂಡ ಹೋದಾಗ, ಏನೀ ಸ್ಪ್ರಿಂಕ್ಲರ್ ಇಡ್ತಿದ್ದೇನಪ್ಪ ಅಂತ ಕೇಳ್ತಾರೆ ಸರ್. ಸ್ಪ್ರಿಂಕ್ಲರ್ ನಿಂದ ಏನಾದ್ರೂ ಅದು ಯಾವ ರೀತಿಯಲ್ಲಿ ಅನನುಕೂಲ ಆಗುತ್ತೆ ಸರ್? ಅಡಿಕೆಗೆ ಕೊಳೆ ರೋಗ ಬರೋದು ಹೆಂಗೆ ಅಂತಂದ್ರೆ, ನೀವು ಬೇಸಿನ್ ಇರುತ್ತಲ್ಲ ಸರ್, ಅಲ್ಲಿ ಡ್ರಿಪ್ ಹಾಕಿರ್ತೀರಿ. ಒಂದು ಮರಕ್ಕೆ 2-3 ಬಿಟ್ಟಿರ್ತೀರಿ ಲ್ಯಾಟ್ರಲ್ಸ್ ಪೈಪ್. ಆ ನೀರ್ ಏನ್ ಮಾಡುತ್ತೆ, ಬಹಳ ಡೀಪ್ ಹೋಗುತ್ತೆ ಸರ್. ಈಗ ಒಂದೊಂದೇ ಅನ್ಕಿದ್ರ ನೀರು ಡೀಪ್ ಆಗಿ ಹೋಗ್ಬಿಡುತ್ತೆ. ಒಂದೇ ಸಲ ಫ್ಲಡ್ ಆಗಿ ನೀವು ನೀರು ಕೊಟ್ರೆ ಅದು ಕೆಳಗೆ ಹೋಗೋದಿಲ್ಲ ಸರ್, ಮೂವ್ ಆಗ್ಬಿಡುತ್ತೆ. ಇದು ಜಾಸ್ತಿ ನೀರಾಗಿ ನೀರ್ ಅಲ್ಲೇ ಅನ್ಕಿ ಅದು ಕೊಳೆ ರೋಗ ಬರೋ ಚಾನ್ಸಸ್ ಇದೆ ಸರ್. ಬಡ್ರಾಟ್ ಅಂತಾರೆ ಅದಕ್ಕೆ. ಬೇರೆ ಏನಪ್ಪಾ ಅಂತಂದ್ರೆ, ನೀರು ಕಡಿಮೆ ಮಾಡಬೇಕು. ನಾವು ಒಂದು ಕಾಪರ್ ಸಲ್ಫೇಟ್ ಅಂತ ಬರುತ್ತೆ, ಅದು ಕೊಟ್ಟರೆ ಮಾತ್ರ ಅದು ಆ ರೋಗನ ನಾವು ತಡೆಗಟ್ಟಬಹುದು. ಇಲ್ಲ ಅಂದ್ರೆ ತಡೆಗಟ್ಟಕ್ಕೆ ಬಹಳ ಕಷ್ಟ ಆಗುತ್ತೆ ಸರ್. ಈ ಸ್ಪ್ರಿಂಕ್ಲರ್ ಬಳಸೋದ್ರಿಂದ ಏನು ಅನನುಕೂಲ ಇಲ್ಲ? ಸ್ಪ್ರಿಂಕ್ಲರ್ ಹಾಕಿದ್ರೆ ಜಸ್ಟ್ ಸಾಯಿಲ್ ವೆಟ್ಟಿಂಗ್ ಅಂತಾರೆ ಸರ್, ಮಣ್ಣು ನೆನೆಸೋದು. ಅದೇನು ಸರ್, 1 ಇಂಚ್ ನೆನೆಯಬಹುದು ಅಷ್ಟೇ. ಅದು ಎದಕ್ಕೆ ಸರ್ ಸ್ಪ್ರಿಂಕ್ಲರ್ ಎದಕ್ಕೆ ಯೂಸ್ ಆಗುತ್ತೆ? ಈಗ ಸುಳಿಯಲ್ಲಿ ಬಿದ್ರೆ ಸುಳಿ ರೋಗ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಸರ್, ಇಲ್ಲ. ಸುಳಿ ರೋಗ ಬರಕ್ಕೆ ಜಾಸ್ತಿ ಮಳೆ ಬಿದ್ರೆ ಸರ್, ಜಾಸ್ತಿ ಮಳೆ ಬಿದ್ದು ಮತ್ತೆ ಕೆಳಗಡೆ ನೀರು ಹಸಿ ಹೆಚ್ಚಾದ್ರೆ ಕೊಳೆ ರೋಗ ಬರುತ್ತೆ. ಈಗ ಒಂದೇ ಹತ್ರ ಹಸಿ ಇದ್ರೆ ಬರೋದಿಲ್ಲ ಸರ್, ಅಲ್ಲಿ ಕಂಟಿನ್ಯೂಸ್ ರೇನ್, ಅಲ್ಲಿ ಬಿದ್ದ ನೀರು ಅಲ್ಲೇ ಇರುತ್ತೆ, ಇಲ್ಲಿ ಕೆಳಗಡೆ ಬಿದ್ದ ನೀರು ಅಲ್ಲೇ ಇರುತ್ತೆ. ಈ ಯಾವಾಗ ನೀವು ಡ್ರೈನೇಜ್ ಕೊಟ್ಟನೆ ಅಂದ್ರೆ ಅದು ಕೊಳೆ ರೋಗ ಬರಕ್ ಚಾನ್ಸಸ್ ಇಲ್ಲ ಸರ್. ಆಮೇಲೆ ಕೆಲವು ಡ್ರಿಪ್ ಏನ್ ಮಾಡ್ತಾರೆ ಸರ್, ಡ್ರಿಪ್ ಇದೆ ಅಂತೇಳಿ ಸುಮ್ನೆ ಹಾಕ್ಬಿಟ್ಟು ಹೋಗೋದು, ಮನೆಗೆ ಹೋಗೋದು, ಅದಲ್ಲ ಸರ್. ಅಟ್ ಲೀಸ್ಟ್ ವಾರದಾಗ ಒಂದು 2 ಡೇಸ್ ಆಫ್ ಮಾಡ್ಬೇಕು ಸರ್. ಕಂಟಿನ್ಯೂ ಬಿಡಬಾರ್ದು, ಕಂಟಿನ್ಯೂಸ್ ಬಿಡ್ಲೇಬಾರ್ದು ಸರ್. ಯಾವ ಮಾವಾಗಿರ್ಲಿ ತರಕಾರಿ ಯಾವುದೇ ಬೆಳೆ ಆಗಿರ್ಲಿ ಕಂಟಿನ್ಯೂಸ್ ಡ್ರಿಪ್ ಇರಿಗೇಷನ್ ಮಾಡ್ಲೇಬಾರ್ದು. ನಾನು ಏನ್ ಹೇಳ್ತೀನಿ, ಮಣ್ಣು ಕಾಲು ಕೆರೆದ್ರೆ ನಮ್ಮ ಹಸಿ ಇರ್ಬೇಕು ಸರ್, ಕೆಸರು ತರ ಇರಬಾರ್ದು. ಅದು ಬೇರ್ ಬೆಳೀಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಮುಖ್ಯ ಉದ್ದೇಶ ಏನಪ್ಪ, ಬೇರ್ ಚೆನ್ನಾಗಿರ್ಬೇಕು. ಬೇರ್ ಚೆನ್ನಾಗಿರ್ಬೇಕು ಅಂದ್ರೆ ನೀರು ಕಡಿಮೆ ಮಾಡ್ಬೇಕು, ಆಮೇಲೆ ನಾವು ಬೇಕಾದಾಗ ಮಾತ್ರ ಫರ್ಟಿಲೈಸರ್ಸ್ ಕೊಡ್ಬೇಕು. ಯಾಕಂದ್ರೆ ಕೆಲವು ಪ್ಲಾಂಟ್ಸ್ ತೋರಿಸ್ತಾವ ಹಳದಿ ಕಲರ್ ಬಂದ್ಬಿಡ್ತಾವ. ಹಳದಿ ಕಲರ್ ಬಂದಾಗ ಓ ಇದಕ್ಕೆ ನೈಟ್ರೋಜನ್ ಕೊರತೆ ಇದೆ. ಫಸ್ಟ್ ಗೆ ನಾವು ಮಣ್ಣು ಪರೀಕ್ಷೆ ಮಾಡಿರ್ಬೇಕು. ಮಣ್ಣು ಪರೀಕ್ಷೆ ಮಾಡಲಿಲ್ಲ ಅಂದ್ರೆ ತೋರಿಸ್ಬಿಡ್ತ ಸಿಂಪ್ಟಮ್, ನನಗೆ ನೈಟ್ರೋಜನ್ ಬೇಕು ನೀವು ಕೊಡ್ರಿ ಅಂತ ಕೇಳುತ್ತದ. ಆಮೇಲೆ ನಾವು ಏನ್ ಮಾಡ್ಬೇಕು, ಅದಕ್ಕೊಂದು ಆವಾಗ 1/2 ಕೊಡ್ಬೇಕು. ಆಮೇಲೆ ಇನ್ನೊಂದ್ಸಲ ಏನ್ ಮಾಡ್ಬೇಕು, ಕಾಯಿ ಕಟ್ಟಕ್ಕೆ ಪೊಟಾಶ್ ಕೊಡ್ಬೇಕು. ಹಿಂಗಾಗಿ ಫರ್ಟಿಲೈಸರ್ ಅನ್ನ ಯಾವಾಗ್ಲೂ ಐತಿ ಅಂತೇಳಿ ಒಂದೇ ಸಲ ಹಾಕೋದಲ್ಲ ಸರ್, ಮಿತವಾಗಿ ಕೊಡ್ಬೇಕು. ಆಮೇಲೆ ಯಾವಾಗ್ಲೂ ರಿಂಗ್ ಮೆಥಡ್ ಅಲ್ಲಿ ಹಾಕ್ಬೇಕು ಸರ್. ಯಾವುದೇ ತರಕಾರಿ ಬೆಳೆ ಆಗ್ಲಿ ಬುಡದತ್ರ ಹೋಗಿ ಬರುತ್ತೆ ಸರ್, ಅದ ಹಂಗಲ್ಲ ಸರ್ ಪದ್ಧತಿ. ಒಂದಿನ ಲೇಟ್ ಆದ್ರೆ ಅಡಿ ಇಲ್ಲ. ಟೊಮೊಟೊ ಬದನೆಕಾಯಿ ಚಿಲ್ಲಿಗೆಲ್ಲ ಒಂದಡಿ ಒಂದ್ ಮುಕ್ಕಾಲು ಅಡಿ ಸುತ್ತವಾಗಿ ಗೊಬ್ಬರ ಹಾಕಿ ಮಣ್ಣು ಮುಚ್ಚು. ಅಡಿಕೆಗಾದ್ರೂ ಅಷ್ಟೇ, ಅದನ್ನು ರಿಂಗಲ್ಲೇ ಕೊಡ್ಬೇಕು ಸರ್. ಒಂದೇ ತರ ಹಾಕಿದ್ರೆ ಒಂದೇ ಬೇರುಗಳು ಎಳ್ಕೊಂಡು ಅಲ್ಲಿ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ರಿಂಗ್ ಮೆಥಡ್ ಅಲ್ಲಿ ಫರ್ಟಿಲೈಸ್ ಕೊಡೋದು ಉತ್ತಮ ಸರ್. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಅಂದ್ರೆ ಉತ್ಪಾದನೆ ಹೆಚ್ಚಬೇಕಂತಂದ್ರೆ ಈಗ ಇಷ್ಟೆಲ್ಲ ನೀರಿನ ನಿರ್ವಹಣೆ ಮಾಡಿದ್ದಾಯ್ತು, ಈಗ ಪೋಷಕಾಂಶಗಳನ್ನ ಕೊಟ್ಟಿದ್ದಾಯ್ತು, ಈಗ ಪ್ರಾರಂಭದಲ್ಲಿ ಗುಣಮಟ್ಟದ ಸಸಿಗಳನ್ನ ನಾಟಿ ಮಾಡಿದ್ದಾಯ್ತು, ಇಷ್ಟೆಲ್ಲ ಮಾಡಿದ್ರೆ ಸಾಲದು ಸರ್. ಅಂದ್ರೆ ಕೀಟ ಬಾಧೆಗಳಿಂದ ನಾವು ಅವನ್ನ ಸಂರಕ್ಷಣೆ ಮಾಡಬೇಕು ಹೇಗೆ ಸರ್? ಅಲ್ಲೇ ಇದೆ ಸರ್. ಯಾಕಂದ್ರೆ ಕೆಲವು ತಳಿಗಳ ಆಯ್ಕೆ ಇದೆಯಲ್ಲ, ತಳಿಗಳಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿ ಇರುತ್ತೆ, ಕೀಟ ನಿರೋಧಕ ಶಕ್ತಿ ಇರುತ್ತೆ. ಹಿಂಗಾಗಿ ಏನಾಗ್ತದೆ ಅಂದ್ರೆ ಅಲ್ಲಿ ಕೀಟ ಮತ್ತು ರೋಗದ ಬಾಧೆ ಕಡಿಮೆ ಕಂಡು ಬರ್ತದೆ. ಒಂದ್ ವೇಳೆ ಕಂಡು ಬಂತು ಅಂದ್ರೂ ನಾವು ಕೆಮಿಕಲ್ ಫರ್ಟಿಲೈಸರ್ ಅನ್ನ ಹೆಚ್ಚಾಗಿ ಬಳಕೆ ಮಾಡಬಾರದು. ಅಲ್ಲಿ ಏನಪ್ಪಾ ಅಂದ್ರೆ ನಾವು ನೀಮ್ ಆಯಿಲ್ ಅಂತ ಇದೆ, ಬೇವಿನಿಂಡಿ ನೋಡಿ ಸರ್, ಅದು ಎಲ್ಲದಕ್ಕೂ ಅದೇ ಔಷಧ ಅಂತ. ಎಲ್ಲಾ ತೋಟಗಾರಿಕೆ ಬೆಳೆಗಳಿಗೆ ಕೊಡಬಹುದು ಸರ್. ಈ ಅಡಿಕೆ ಮರಕ್ಕೆ ಬೇವಿನಿಂಡಿ ಕೊಡ್ಬೇಕು ಸರ್. ಬೇವಿನಿಂಡಿ ಕೊಟ್ಟರೆ ಗ್ಯಾನೋಡರ್ಮ ಡಿಸೀಸ್ ಕಡಿಮೆ ಬರ್ಲಿಕ್ಕೆ ಸಾಧ್ಯ. ಬೇವಿನಿಂಡಿ ಬಹಳ ಮುಖ್ಯ ಸರ್. ಮೊದ್ಲೆಲ್ಲ ಇತ್ತು ಸರ್, ಬೇವಿನ ಬೀಜಗಳನ್ನ ಎಲ್ಲರೂ ಆರಿಸಿಕೊಂಡಿದ್ದಾಗೆಲ್ಲ ತಂದು ಮಾರಾಟ ಮಾಡ್ತಿದ್ರು, ಅದನ್ನ ತಗೊಂಡೋಗಿ ಎಣ್ಣೆ ಮಾಡ್ತಾರೆ, ಅದರ ಔಷಧಿ ಮಾಡ್ತಾರೆ ಸರ್. ಅದು ನಮ್ಮ ಇಂಡಿಯನ್ ಇದರಲ್ಲಿ ಫಸ್ಟ್ ಹರ್ಬಿಸೈಡ್ಸ್ ಕಂಡಿಡಿದ್ದೆ 1947 ಆ ನೀಮ್ ಆಯಿಲ್ ಇಂದನೇ ಕಂಡಿಡಿದ್ರು. ಅದಕ್ಕೋಸ್ಕರ ಬೇವಿನ ಎಣ್ಣೆ ಇದೆಯಲ್ಲ ಸರ್, ಫಸ್ಟ್ ಅದ ಸ್ಪ್ರೇ ತಗೋಬೇಕು. ಅದು ಬೇವಿನ ಎಣ್ಣಿನ ಬುಡಕೊಡೋದು, ಇಲ್ಲ ಅಂದ್ರೆ ಬೇವಿನ ಎಣ್ಣೆಯನ್ನ ಸ್ಪ್ರೇ ಮಾಡೋದು, ಯಾವುದೇ ಒಂದು ತೋಟಗಾರಿಕೆ ಬೆಳೆಗಳಿಗೆ ಆಗಿರ್ಬೋದು ಸ್ಪ್ರೇ ಮಾಡೋದು. ಅದು ಏನಾಗುತ್ತೆ, ನಮ್ಗೆ ಆರೋಗ್ಯಕ್ಕೂ ನಮ್ಗೆ ಹೆಲ್ತ್ ನಮ್ಗೆ ಚೆನ್ನಾಗಿ ಇರ್ತದೆ, ನಮ್ಗೆ ಏನ್ ತೊಂದರೆ ಆಗಲ್ಲ, ಸಸ್ಯಗಳಿಗೂ ಆರೋಗ್ಯವಾಗಿರ್ತಾವ ಸರ್. ಅದಕ್ಕೋಸ್ಕರ ತಳಿಗಳ ಆಯ್ಕೆಯಲ್ಲಿ ಮುಖ್ಯವಾದ ಆಯ್ಕೆ ಇರುತ್ತೆ. ಇಷ್ಟೆಲ್ಲ ನೀವು ಹೇಳಿದಂತ ವಿಧಾನಗಳನ್ನ ಅಂದ್ರೆ ನಮ್ಮ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಯಂತ ಒಂದು ಬೆಳೆಗಾರರು ಅಳವಡಿಸಿಕೊಂಡಾಗ ಒಳ್ಳೆಯ ಒಂದು ಉತ್ಪಾದನೆ ಅಂದ್ರೆ ಒಳ್ಳೆ ಇಳುವರಿ ಪಡಿಬಹುದು ಖಂಡಿತ ಸರ್. ಆಮೇಲೆ ಇನ್ ಟೈಮ್ ಜೊತೆಗೆ ನಾವು ಕಸ ನಿಯಂತ್ರಣ ಬಹಳ ಮುಖ್ಯ. ಕಸ ತೆಗಿಲಿಲ್ಲ ಅಂದ್ರೆ 30-40% ಕ್ರಾಪ್ ಈಲ್ಡ್ ಕಡಿಮೆ, ಬೆಳೆ ಇಳುವರಿ ಕಡಿಮೆ ಆಗುತ್ತೆ ಸರ್. ಕಳೆ ನಿರ್ವಹಣೆ ಅಂತಂದ್ರೆ ಸಾಕಷ್ಟು ಈಗೆಲ್ಲ ಅವಕಾಶ ಇದ್ ಕಡೆ ಎಲ್ಲ ಕಳೆನಾಶಕ ಮಾಡಿಬಿಡ್ತಾರೆ ಸರ್. ನಾವು ಕಳೆನಾಶಕ ಯೂಸ್ ಮಾಡಬಾರದು ಸರ್. ಕಳೆನಾಶಕ ಯೂಸ್ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಇವತ್ತು ಬಿಡ್ತೀವಿ ನೆಂಟಿಸಕ್ ಅದೇ ಹುಲ್ಲನ್ನು ಕೊಯ್ದು ದನಿಗಾಗ್ತಿವಿ. ಅದ್ರ ರೆಸಿಡ್ಯೂ ಎಫೆಕ್ಟ್ ಅಂತಾರೆ ಸರ್. ನೀವು ಒಂದ್ಸಲ ಸ್ಪ್ರೇ ತಗೊಂಡ್ರೆ ಅದು ತಿಂಗಳವರೆಗೂ ಇರುತ್ತೆ. ಎಷ್ಟಂತ ಎವಾಪರೇಟ್ ಆಗುತ್ತೆ ಸರ್, ಆಗಲ್ಲ. ಕೆಲವು ಈ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ರೆ ಎವಾಪರೇಟ್ ಆಗೋಬಿಡುತ್ತೆ, ಇಟ್ಲಿ ಬಿಟ್ಟು ಅದಾಗಿರುತ್ತೆ. ನಾವೇನ್ ಮಾಡ್ತೀವಿ, ಇವತ್ತು ಕಳೆ ನಿಯಂತ್ರಣ ಹೊಡಿತೀವಿ, ತಿರ್ಗಾ ಅದನ್ನೇ ಕಟ್ ಮಾಡಿ ಹಾಕ್ತಿವಿ, ದನಗಳು ತಿಂತವೆ, ಅದರಿಂದ ಬಂದಂತ ಹಾಲನ್ನೇ ನಾವು ಮತ್ತೆ ಉಪಯೋಗ ಮಾಡಿ. ಆಮೇಲೆ ಇನ್ನೊಂದ್ ಸರ್, ನಾವು ತರಕಾರಿ ಬೆಳಿತೀವಲ್ಲ ಸರ್, ಯಾವ್ದೇ ಹಣ್ಣುಗಳ ಬೆಳೆಗಾದ್ರೆ ನಾವು ನಮಗೋಸ್ಕರ ಅಷ್ಟೇ ಬೆಳಿಬಾರ್ದು ಸರ್. ಹೌದು, ನಾವು ಅದನ್ನ ನಾವು ಏನ್ ಮಾಡ್ಬೇಕು, ದನಗಳಿಗೆ ಮೇವಾಗಿ ಪರಿವರ್ತನೆ ಮಾಡ್ಬೇಕು ಸರ್. ಈಗ ಅವು ಏನ್ ತಿನ್ಬೇಕು ಸರ್, ಬರೀ ಹುಲ್ಲು ತಿನ್ಬೇಕು ಸರ್. ಹುಲ್ಲಲ್ಲಿ ಕಡಿಮೆ ಪೋಷಕಾಂಶ ಇರ್ತವೆ, ಈಗ ಪ್ಲಾಂಟ್ಸ್ ಅಲ್ಲಿ ಹೆಚ್ಚಿಗೆ ನ್ಯೂಟ್ರಿಯೆಂಟ್ಸ್ ಇರ್ತವೆ. ಹಿಂಗಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂತ ದನಗಳಿಗೂ ನಾವೊಂದು ಬೆಳೆ ಯಾವುದೇ ಬೆಳೆ ಹಾಕಿದ್ರು ನಮಗೂ ಉಪಯೋಗ ಆಗ್ಬೇಕು, ನಮ್ಮ ಇಲ್ಲಿರೋ ದನ ಕರುಗಳಿಗೂ ಅದು ಉಪಯೋಗ ಆಗ್ಬೇಕು. ಅಥವಾ ಮೆಡಿಸಿನಲ್ಲಿ ನಮ್ ಏನೋ ಒಂದು ಆರೋಗ್ಯ ಅದಗೆಡ್ತ ಅಂದ್ರೆ ನಾವು ಅದನ್ ತಿನ್ನ ಇದನ್ ತಿನ್ನ ಆ ಕಾಯ್ ತಿನ್ನ ಈ ಕಾಯ್ ತಿನ್ನ ಅಂತ ಹೇಳ್ತೀವಿ. ಅವಾಗ ನಮ್ಮ ಆರೋಗ್ಯನ ಕಾಪಾಡುವಂತ ಒಂದು ಬೆಳೆ ಆಗಿರ್ಬೇಕು. ಅದನ್ನ ನಾವು ಮೊದ್ಲೇ ತೀರ್ಮಾನ ಮನದಟ್ಟ ಮಾಡಿಕೊಂಡು ನಾವು ಪ್ಲಾಂಟಿಂಗ್ ಮಾಡ್ಬೇಕು ಸರ್. ಸರ್, ಈಗ ಇಷ್ಟೆಲ್ಲ ತೋಟಗಾರಿಕೆ ಬೆಳೆಗಳನ್ನ ನಮ್ಮ ರೈತರು ಒಳ್ಳೆ ಇಳುವರಿ ಪಡೆದು ಒಳ್ಳೆ ಉತ್ಪಾದನೆ ಮಾಡಿದಾಗ ಅಂದ್ರೆ ಮಾರ್ಕೆಟ್ ವ್ಯವಸ್ಥೆ ಯಾವ ರೀತಿ ಸರ್? ಈಗ ಕೆಲವೊಂದು ಟೈಮು ಈಗ ಟೊಮೆಟೊ ಒಂದ್ ಟೈಮ್ ಸರ್ ಬೆಳೆಯಲೇಬಾರ್ದು ಅನ್ಸಿಬಿಡುತ್ತೆ. ಈಗ ಮಾವು ನೋಡಿದ್ರೆ ಕೆಲವು ಕಡೆ ಎಲ್ಲ ಈ ಸಲ ಬರೀ 10 ರೂಪಾಯಿ 12 ರೂಪಾಯಿ ಕೆಜಿ ಹಂಗ ಹೋಲ್ಸೇಲ್ ಆಯ್ತು ಸರ್. ಸರ್, ಈಗ ರೇಟ್ ಸಿಗ್ಲಿಲ್ಲ ಅಂತಂದ್ರೆ ಅವ್ರಿಗೂ ಎಲ್ಲೋ ಒಂದ್ ಕಡೆ ಈಗ ಯಾಕೆ ಬೆಳಿಬೇಕು ಅನ್ಸುತ್ತೆ? ಹೌದು ಸರ್. ಅಂದ್ರೆ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ನಮ್ಮ ರೈತರು ಏನ್ ಬುದ್ಧಿವಂತಿಕೆ ಮಾಡಬಹುದು ಸರ್? ಈಗ ಇದು ಇದರಲ್ಲಿ ಒಂದೇನಂತಂದ್ರೆ, ನಾವು ಒಂದು ಊರಲ್ಲಿ ಎಲ್ಲಾ ರೈತರು ಇರ್ತಾರೆ. ಈಗ ಅವ್ರು ರಾತ್ರಿ ಅವ್ರು ಮಾತಾಡ್ತಿರ್ತಾರೆ, ನಾನು ಅವಲ್ಕ ಅದನ್ನ ಹಾಕ್ತೇನೆ, ಇವಲ್ಕ ಇದನ್ನ ಹಾಕ್ತೇನೆ, ಎಲ್ಲ ಮಾತಾಡ್ತಾರೆ. ಅವಾಗ ನಾವು ತಿಂಕ್ ಏನ್ ಮಾಡ್ಬೇಕು, ಓ ಅವನು ಅದನ್ನ ಹಾಕ್ತಾನೆ, ನಾನ್ ಬೇರೆ ಹಾಕ್ಬೇಕು, ನಾನ್ ಬೇರೆ ಬೆಳೆದ್ರೆ ನನಗೆ ರೇಟ್ ಸಿಗುತ್ತೆ. ಟೊಮೆಟೊ ಹಾಕಿದ್ರೆ ಮೆಣಸಿನಕಾಯಿ ಹಾಕ್ಬೇಕು, ಮೆಣಸಿನಕಾಯಿ ಇನ್ನೊಂದ್ ಬದನೆ ಬೆಳಿಬೇಕು, ಈ ತರ ತಿಂಕ್ ಮಾಡ್ಬೇಕು ನೀವು. ಅವನು ಅದನ್ನ ಹಾಕಿನ ಇದ ಹಾಕಿನ ಅಂತ ಎಲ್ಲರೂ ಒಂದೇ ಬೆಳೆದ್ರಂತೆ ಮತ್ತೆ ಟೊಮೆಟೊ ಒಂದು ರೋಡಿಗೆ ಸುರಿದು ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ಒಂದು ಇನ್ ಎರಡನೇದೇ ಏನಂತಂದ್ರೆ, ಯಾವುದೇ ತರಕಾರಿ ಇದೆಯಲ್ಲ ಸರ್, ಅದು ವೇಸ್ಟ್ ಆಗೋದಿಲ್ಲ. ನಾವು ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಇದಾವೆ. ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತಂದ್ರೆ ಟೊಮೆಟೊ ಟೊಮೆಟೊದಲ್ಲಿ ಕಿಚಪ್ ಮಾಡ್ತಾರೆ, ಅಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡ್ಬೇಕು. ಆಮೇಲೆ ಮೆಣಸಿನಕಾಯಿ ಅದು ಕೂಡ ಅದರಲ್ಲಿ ಲಿಕ್ವಿಡ್ ಮಾಡ್ತಾರೆ. ಒಣ ಮೆಣಸಿನಕಾಯಿಲಿ ಅದನ್ನ ಅರದು ಅದನ್ನ ಲಿಕ್ವಿಡ್ ಮಾಡಿ ಜಸ್ಟ್ ಸಾರಿಗೆ ಒಂದ್ 2 ಡ್ರಾಪ್ ಹಾಕೋದು, ಸಾಂಬಾರ್ ಹಾಕೋದು, ಕಾರ್ಪುಡಿ ಮಾಡಬಹುದು. ಅದಕ್ಕೋಸ್ಕರ ಫ್ಯಾಕ್ಟ್ರಿಗಳು ಇರ್ತಾವಲ್ಲ ಸರ್, ಆ ಫ್ಯಾಕ್ಟ್ರಿ ಕಳಿಸೋದ ಪ್ಲಾನ್ ಮಾಡ್ಕೋಬೇಕು. ಇಲ್ಲ ನಮಗೆ ಕನೆಕ್ಷನ್ ಇರ್ಬೇಕು. ದೊಡ್ಡ ದೊಡ್ಡ ಈಗ ಆಪ್ಕಾಮ್ಸ್ ಅಂತ ಇದೆ, ಅವರು ಗೌರ್ಮೆಂಟ್ ಅದು ತಗೊಳ್ತೆ, ಗೌರ್ಮೆಂಟ್ ನಾಮಿನೇಟ್ ಮಾಡಿದೆ ಸರ್. ಯಾವುದೇ ಇದುಗಳನ್ನ ನಾವು ಕಡಿಮೆ ರೇಟ್ ಅಲ್ಲಿ ಕೊಳ್ಳಂಗಿಲ್ಲ, ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಕೊಳ್ಬೇಕು ಅಂತ ಆಪ್ಕಾಮ್ಸ್ ಸಿಸ್ಟಮ್ಸ್ ಇದೆ. ಅವ್ರು ಏನ್ ಮಾಡ್ತಾರೆ, ನೀವು ಇಮಿಡಿಯೇಟ್ಲಿ ಬೆಂಗಳೂರಿಗೆ ಕಾಲ್ ಮಾಡಬೇಕು ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿ ಕಾಲ್ ಮಾಡಬೇಕು, ನಮ್ಮಲ್ಲಿ ಇಷ್ಟು ಟೊಮೆಟೊ ಇದೆ, ಇಷ್ಟು ಮ್ಯಾವು ಇದೆ, ನೀವು ತಗೊಳ್ರಿ ಸರ್. ಅವರು ರೈತರುಗಳಿಂದ ತಗೊಂಡು ಸ್ಟೋರ್ ಮಾಡಿ ಪ್ರೊಸೆಸ್ ಮಾಡಿ ಎಲ್ಲ ಅಂಗಡಿಯಲ್ಲಿ ಇಟ್ಟು ಇವತ್ತು ಎಲ್ಲ ಕಡೆಗೆ ಸಪ್ಲೈ ಆಗ್ತದೆ, ಬ್ಯಾಸಿಗೆಯಲ್ಲಿ ಯೂಸ್ ಆಗುತ್ತೆ ಸರ್. ಸರ್, ಒಟ್ಟಾರೆ ಈ ಒಂದು ತೋಟಗಾರಿಕಾ ಬೆಳೆಗಳ ಒಂದು ಉತ್ಪಾದನೆ ಬಗ್ಗೆ ರೈತರಿಗೆ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ನನ್ನ ಮೊಬೈಲ್ ಸಂಖ್ಯೆ 9484140466. ಒಳ್ಳೇದು ಸರ್. ಇಲ್ಲ ತನಕ ಈ ಒಂದು ತೋಟಗಾರಿಕಾ ಬೆಳೆಗಳ ಒಂದು ಉತ್ಪಾದನೆಯಲ್ಲಿ ನಮ್ಮ ರೈತರು ಯಾವ ರೀತಿ ಒಂದು ನಿರ್ವಹಣೆ ಮಾಡಿದ್ರೆ ಉತ್ತಮವಾದ ಒಂದು ಇಳುವರಿ ಪಡಿಬಹುದು, ಅದರಿಂದ ಆದಾಯ ಪಡಿಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆ ಉತ್ಪಾದನಾ ಪ್ರಚಾರ ಅಭಿಯಾನ ಹಾಗೂ ತೋಟಗಾರಿಕಾ ಉತ್ಪಾದನೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ನಾಗರಾಜ್ ಕುಸಗೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಕೆಲವು ಪ್ರಕಟಣೆಗಳು. ದಿನಾಂಕ 8ನೇ ತಾರೀಕು ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿತ್ರದುರ್ಗದ ಎಸ್ಪಿ ಕಚೇರಿ ಮುಂಭಾಗದಲ್ಲಿರುವ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಸಮಸ್ತ ಭಕ್ತಾದಿಗಳು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಲು ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸೇವಾ ಟ್ರಸ್ಟ್ ಕೋರಿದೆ. ದರ್ಶನದ ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10:30 ವರೆಗೆ. ನಿಂಗ್ ಅನ್ಸುತ್ತಾ ಇದು ನ್ಯಾಚುರಲ್ ಆಗಿ ಆಗುತ್ತೆ ಅಂತ? ತಿಂಗಳು ಕಳೆದು ವರ್ಷ ತುಂಬತಾ ಇದೆ, ಜೊತೆಗೆ ವಯಸ್ಸು ಆಗ್ತಾ ಇದೆ. ಎಲ್ಲಾ ಮಿರಾಕಲ್ಸು ನ್ಯಾಚುರಲ್ ಆಗಿ ಆಗಲ್ಲ. ಕೆಲವೊಂದು ಶುರು ಆಗೋದು ಕಾಳಜಿ ಮತ್ತೆ ಸೈನ್ಸ್ ಇಂದ. ನೋವಾ IVF ನಲ್ಲಿ ಪೋಷಕರಾಗುವ ನಿಮ್ಮ ಹಾದಿಯನ್ನು ಸುಗಮಗೊಳಿಸಲು ನಾವು ನಂಬಿಕೆ, ಎಕ್ಸ್ಪರ್ಟ್ ಕೇರ್ ಹಾಗೂ ವರ್ಲ್ಡ್ ಕ್ಲಾಸ್ ಸೈನ್ಸ್ ಅನ್ನು ಒಟ್ಟುಗೂಡಿಸುತ್ತೇವೆ. ನಮ್ಮ ಫರ್ಟಿಲಿಟಿ ಎಕ್ಸ್ಪರ್ಟ್ ಗಳೊಂದಿಗೆ ಉಚಿತ ಕನ್ಸಲ್ಟೇಷನ್ ಗಾಗಿ ಕರೆ ಮಾಡಿ 1-800-103-2229. ನೋವಾ IVF, ವಿ ಟರ್ನ್ ಡ್ರೀಮ್ಸ್ ಇನ್ ಟು ಫ್ಯಾಮಿಲೀಸ್. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಇದೀಗ ರೈತರಿಗೆ ಸಲಹೆ ಕೇಳೋಣ. ಉತ್ಪಾದನಾ ವೆಚ್ಚ ಮತ್ತು ಮಾರುಕಟ್ಟೆ ಮಾಹಿತಿ ಕೇಂದ್ರ ಸ್ಥಾಪಿಸಲಾಗಿದೆ. ಇದರ ಮುಖ್ಯ ಉದ್ದೇಶವೇನೆಂದರೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಶಿವಮೊಗ್ಗ, ಇದರ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳಾದ ಶಿವಮೊಗ್ಗ, ಚಿತ್ರದುರ್ಗ, ಮಡಿಕೇರಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಉತ್ಪಾದನಾ